ಕೈತೋಟದಲ್ಲಿ ಮನೆಯ ಸುತ್ತಮುತ್ತ ಮನೆಯ ಅಂಗಳದಲ್ಲಿ ನೆಟ್ಟು ಬೆಳೆಸುವ ಒಂದು ಅಗತ್ಯ ಏನು, ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂತಹದ್ದು ಹೇಗೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ವಿವರವನ್ನು ಇವರು ತಿಳಿಸಿಕೊಡೋದಕ್ಕಿದ್ದಾರೆ. ಡಾಕ್ಟರ್ ಗಣೇಶ್ ಕುಮಾರ್ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ, ನಮಸ್ಕಾರ. ನಾವು ತಿನ್ನುವಂತಹ ಆಹಾರಕ್ಕೂ ನಮ್ಮ ಆರೋಗ್ಯಕ್ಕೂ ಯಾವ ರೀತಿಯ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ತೀರಿ? ಟೋಟಲಿ ನಮ್ಮ ದೇಹ ಮನಸ್ಸನ್ನು ನಿರ್ಧರಿಸುವುದೇ ನಮ್ಮ ಆಹಾರಗಳು. ಮೂಲಭೂತವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾನೆ, ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರದ ಗುಣಲಕ್ಷಣಗಳು, ಆಹಾರದ ರೂಪಗಳು, ಆಹಾರದಲ್ಲಿ ಸಾತ್ವಿಕ ಆಹಾರದ ಪ್ರಾಧಾನ್ಯತೆಯನ್ನು ಗೀತಾಧ್ಯಾಯಿಗಳಿಗೂ ನಿತ್ಯವೂ ಗೊತ್ತಿರುವಂತಹ ವಿಷಯ. ಅದರಲ್ಲೂ ಕೂಡ ಹಾಲು, ಹಸಿರು ಹಣ್ಣುಗಳು, ಇವು ತುಂಬಾ ಸತ್ವ ಭೂಯಿಷ್ಠವಾದಂತಹ ಆಹಾರ. ಯಾವುದೇ ತಮೋ ಗುಣ ಇದ್ದ ತಕ್ಷಣ ಆ ವ್ಯಕ್ತಿಯು ಕೂಡ ತಾಮಸಿಕನಾಗಿ ಬಿಡ್ತಾನೆ. ಬಟ್ ಮಧುರ ರಸಾತ್ಮಕವಾಗಿರುವಂತಹದ್ದು, ತಾಜಾ ಆಗಿರುವಂತಹದ್ದು, ಹಾಲು, ಹಸಿರು ಕಾಯಿ ಪಲ್ಯಗಳು, ಹಣ್ಣುಗಳು, ಸತ್ವಶಾಲಿ ಧಾನ್ಯಗಳು, ಮೊಳಕೆ ಬಂದ ಕಾಳುಗಳು, ಇವುಗಳು ಯಾವತ್ತಿಗೂ ಕೂಡ ಸಾತ್ವಿಕ ಆಹಾರಗಳು. ಮತ್ತು ಆಹಾರದಲ್ಲಿ ಅದರ ಹಿತಮಿತವಾದ ಪ್ರಯೋಗವೇ ಪ್ರಾಧಾನ್ಯವಾದ. ಈಗ ಸತ್ವಯುಕ್ತ ಆಹಾರ ಅಂತ ನಾವು ಅದನ್ನು ನಮ್ಮ ಮಿತಿಗಿಂತ ಜಾಸ್ತಿ ಉಂಡ್ರೆ ಅತಿಯಾದ್ರೆ ಅಮೃತವು ವಿಷ. ಈಗ ಹಾಲು ಕೂಡ ಒಂದು ಮಿತಿಯ ಒಳಗೆ ಹಾಲು ಅಮೃತೋಪಮ. ಹಸಿರು ಹಣ್ಣು ಕಾಯಿ ಪಲ್ಯಗಳು ಎಷ್ಟು ನಮ್ಮ ಜೀವನಾಧಾರ, ಪ್ರಾಣಾಧಾರ, ಪ್ರಾಣಾಧಾರ ಅಷ್ಟೇ ಈ ಆಹಾರ ಅಂತ ಹೇಳುದು. ಅದಕ್ಕೆ ಅನ್ನದ ಬಗ್ಗೆ ಒಂದು ನಿರುಕ್ತಿ ಬರ್ತದೆ, ಅನತಿ ಅನಪ್ರಾಣನೆ. ಅನತಿ ಅನಪ್ರಾಣನೆ ಅಂದ್ರೆ ಪ್ರಾಣಕ್ಕೂ ಅನ್ನಕ್ಕೂ ವ್ಯತ್ಯಾಸ ಅಂತ ಹೇಳುದು ಇಲ್ಲ, ಅನತಿ ಅನಪ್ರಾಣನೆ. ಈ ಪ್ರಾಣವಾಯುವನ್ನು ಧರಿಸಿಕೊಳ್ಳುವಂತಹದ್ದೇ ಈ ಅನ್ನರಸಗಳು. ಹೌದೌದು. ಸಾಮಾನ್ಯವಾಗಿ ಈಗ ನಾವು ತಿನ್ನುವಂತಹ ಆಹಾರ ಹೇಗಿರ್ತದೆ ಎನ್ನುವುದರ ಮೇಲೆ ನಮ್ಮ ಗುಣಲಕ್ಷಣಗಳು ಕೂಡ ನಿರ್ಧಾರಿತ ಆಗ್ತದೆ ಅಂತ ಹೇಳ್ಬೋದು. ಖಂಡಿತವಾಗಿ ನಮ್ಮ ಚಿಂತನೆಗಳು, ನಮ್ಮ ದೇಹ ಮನಸ್ಸಿನ ಸ್ವಾಸ್ಥ್ಯ, ಸ್ವಸ್ಥ ಅಂದ್ರೆ ಸ್ವಸ್ಥ ಅವನ ಅಂತ ಹೇಳುದು ಇರಬೇಕಾದ ಜಾಗದಲ್ಲೇ ಇರಬೇಕಾದಂತಹ ಈ ದೋಷ ಧಾತುಗಳು, ನಮ್ಮ ಎಂತ ಹೇಳುದು ನರಮಂಡಲ ವ್ಯವಸ್ಥೆಗಳು, ನಮ್ಮ ಚಯಾಪಚಯ ಕ್ರಿಯೆಗಳು, ಇವುಗಳೆಲ್ಲವೂ ಕೂಡ ಸಮತೋಲಿತವಾಗಿರುವುದು ನಾವು ತಿನ್ನುವ ಆಹಾರದಿಂದಲೇ. ಈಗ ಇದೇ ಪ್ರಶ್ನೆಯನ್ನ ಇನ್ನೊಂದು ರೂಪದಲ್ಲಿ ಕೇಳುವುದಿದ್ರೆ, ಆಹಾರವೇ ಔಷಧವಾಗುವುದು ಯಾವಾಗ ಅಂತ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಒಂದು ವೈಪರೀತ್ಯಗಳು ಅಥವಾ ಏರುಪೇರುಗಳು ಉಂಟಾದಾಗ ನಾವು ಔಷಧಿ ಮದ್ದು ಮಾಡ್ತೀವಿ ಅಂತ ಹೇಳ್ತೀವಿ. ಅದರ ಬದಲಿಗೆ ಆಹಾರವನ್ನು ಔಷಧ ರೂಪದಲ್ಲಿಯೂ ಕೂಡ ಪಡ್ಕೊಳ್ಳುವಂತಹದ್ದು, ಅಂದ್ರೆ ಔಷಧಿಯ ಗುಣ ಇರುವಂತಹ ಆಹಾರವನ್ನೇ ಸೇವಿಸುವಂತಹದ್ದು, ಈ ಮೂಲಕ ಸ್ವಸ್ಥ ಜೀವನವನ್ನು ಹೇಗೆ ಮಾಡಬಹುದು? ಬಹಳ ಬಹಳ ಸುಂದರವಾದ, ಬಹಳ ಮೌಲಿಕವಾದ ಪ್ರಶ್ನೆ. ಇದನ್ನೇ ನಮ್ಮ ಆಚಾರ್ಯರುಗಳು ಬಹಳ ಹಿಂದೆ ಹೇಳಿದ್ದಾರೆ. ಒಂದು ಅವಗ್ರಹ ಚಿಹ್ನೆಯನ್ನು ನಾವೆಲ್ಲರೂ ಗ್ರಹಿಸಿರ್ಬೋದು ನಮ್ಮ ಓದಿನ ಸಮಯದಲ್ಲಿ, ಪುಸ್ತಕದಲ್ಲಿ ಒಂದು ಅವಗ್ರಹ ಚಿಹ್ನೆ ಎಸ್ ಅಂತಹದ್ದು. ಆ ಅವಗ್ರಹ ಚಿಹ್ನೆಯ ಲಾಲಿತ್ಯದಿಂದ ಇರುವಂತಹ ಒಂದು ಶ್ಲೋಕ ಇದು. ಪಚ್ಚೇ ಸತಿ ಗದಾರ್ಥಸ್ಯ ಕಿಮ ಔಷಧ ನಿಷೇವಣೈ, ಅದರ ನೆಕ್ಸ್ಟ್ ಲೈನು, ಅದರಲ್ಲಿ ಅವಗ್ರಹ ಚಿಹ್ನೆ ಬರ್ತದೆ. ಪಥ್ಯೇ ಅಸತಿ ಗದಾರ್ಥಸ್ಯ ಕಿಮ ಔಷಧ ನಿಷೇವಣೈ. ಪಥ್ಯ ಅಂದ್ರೆ ಈಗ ನಾವು ನಮ್ಮ ಇಂಗ್ಲಿಷ್ನಲ್ಲಿ ಹೇಳುದಿದ್ರೆ ಡೈಟರಿ ಫುಡ್. ಪಥ ಪಥ್ಯ, ನಮ್ಮ ದೇಹ ಮನಸ್ಸನ್ನು ಸಮತೋಲಿತವಾಗಿ ಇಡುವಂತಹ ಆಹಾರ ಕ್ರಮದಲ್ಲಿ ಇದ್ದವನಿಗೆ, ಪಥ್ಯ ಆಹಾರದಲ್ಲಿ ಇದ್ದವನಿಗೆ ಕಿಮ ಔಷಧ ನಿಷೇವಣೈ, ಅವನಿಗೆ ಔಷಧವನ್ನು ಕೊಡಬೇಕಾದ ಅಗತ್ಯವಾದ್ರೂ ಏನು? ಅಲ್ಲಿ ಆಚಾರ್ಯ ಕೇಳುದು. ಎರಡನೇದು ಅವಗ್ರಹ ಚಿಹ್ನೆ ಸಹಿತವಾಗಿ ಕೇಳ್ತಾನೆ, ಪಥ್ಯೇ ಅಸತಿ ಗದಾರ್ಥಸ್ಯ ಕಿಮ ಔಷಧ ನಿಷೇವಣೈ. ಒಂದು ಪಕ್ಷ ಅವನ ಡಯಟ್ ಪಥ್ಯದಲ್ಲಿ ಇಲ್ಲ, ಪಥ್ಯಾಹಾರ ಕ್ರಮದಲ್ಲಿ ಇಲ್ಲ, ಅಂದಮೇಲೆ ಅವನಿಗೆ ಔಷಧವನ್ನು ಕೊಟ್ಟಾದ್ರೂ ಏನು ಪ್ರಯೋಜನ? ಇದು ನಮ್ಮ ಆಹಾರ ವಿಹಾರಗಳೇ. ರೋಗಾಹ ಸರ್ವೇಪಿ ಜಾಯಂತೆ ನಿತ್ಯಾಹಾರ ವಿಹಾರಿಣ ಅಂತ ವಾಗ್ಭಟಾಚಾರ್ಯರು ತಮ್ಮ ದಿನಚರ್ಯದಲ್ಲಿ ಮೊದಲಾಗಿ ಪ್ರಸ್ತಾಪಿಸ್ತಾರೆ. ನಿತ್ಯಾಹಾರ ಅಂದ್ರೆ ಈ ಹಿತಮಿತವನ್ನು ದಾಟಿದಂತಹದ್ದು ಮತ್ತು ಕಾಲಾನುಕ್ರಮವಲ್ಲದ್ದು, ಋತು ದಿನಮಾನ ನಮ್ಮ ಹವೆ ನಮ್ಮ ದೇಹ ಪ್ರಕೃತಿಗೆ ಒಗ್ಗಿಕೊಳ್ಳದಂತಹ ಆಹಾರ ವಿಹಾರಗಳನ್ನು ಸೇವಿಸುವವನಿಗೆ ರೋಗಾಹ ಸರ್ವೇಪಿ ಜಾಯಂತೆ ನಿತ್ಯಾಹಾರ ವಿಹಾರಿಣ. ಅದರಿಂದ ಆಹಾರ ವಿಹಾರ ಎನ್ನುವುದು ಬಹಳ ನಾವು ನಮ್ಮ ಮಕ್ಕಳಲ್ಲಿ ಕೂಡ ಅದರ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಥಾನುಶಕ್ತಿಯ ಪಾಲಿಸಬೇಕು, ನಮ್ಮ ಜತೆಯಲ್ಲಿದ್ದವರಿಗೂ ಅದರ ಬೋಧನೆಯನ್ನು ಕೊಡಬೇಕು. ಹೌದು. ಆಮೇಲೆ ಈಗ ಈ ಹಿತ್ತಲ ಗಿಡವೇ ಮದ್ದಲ್ಲ ಎನ್ನುವಂತಹ ಒಂದು ಮಾತು, ಇದನ್ನ ನಮ್ಮ ಆರೋಗ್ಯಕ್ಕೆ ನಮ್ಮ ಆಹಾರಕ್ಕೆ ಯಾವ ರೀತಿ ಅನ್ವಯಿಸಿ ಹೇಳ್ಬಹುದು? ಇದರಲ್ಲಿ ವಿಷಯ ಏನಂದ್ರೆ, ಹಿತ್ತಲ ಗಿಡ ಔಷಧ ಮಾತ್ರ ಅಲ್ಲ, ಅದು ನಮ್ಮ ಪರಿಪೂರ್ಣ ಜೀವನಕ್ಕೆ ಪೂರಕವಾಗಿರುವಂತಹ ಒಂದು ಆಹಾರ ಸರಪಳಿಯೇ ಆಗಿರ್ತದೆ. ನಮ್ಮ ಈ ಕೈ ಹಿತ್ತಿಲು ಅಂತ ಹೇಳುವ ಜಾಗ ಇದೆಯಲ್ಲ, ನಮ್ಮ ಮನೆಯಲ್ಲಿ ನಾವು ಅತಿ ಹೆಚ್ಚು ಬಹುಶಃ ಪ್ರೀಸೆನ್ಸಿ ನಮ್ಮ ಅಂತ ಹೇಳುದು ನಮ್ಮ ಶಾಂತಿಯನ್ನು ನಮ್ಮ ಮನಸ್ಸು ಪ್ರಫುಲ್ಲಿತವಾಗಿ ಇರುವಂತಹ ಒಂದು ಅವಕಾಶವನ್ನು ಕಲ್ಪಿಸುವ ಜಾಗವೇ ಅದು. ನೀವು ಅತಿ ದುಃಖವಾದ್ರೂ ಹಿತ್ತಿಲ ಕಡೆಗೆ ಓಡ್ತೀರಿ, ಅತಿ ಸಂತೋಷವಾದ್ರೂ ಕೂಡ ಹಿತ್ತಿಲ ಕಡೆಗೆ ಓಡ್ತೀರಿ. ನಿಮ್ಮ ರಹಸ್ಯ ಮಾತುಕತೆ ಕಥೆಗಳಿದ್ರು ಹಿತ್ತಿನಲ್ಲೇ ಮಾತಾಡ್ತೀರಿ, ನಿಮ್ಮದೇನಾದ್ರೂ ಹೊಸತ ಕ್ರಿಯೇಟಿವ್ ಆಲೋಚನೆಗಳಿದ್ರು ಹಿತ್ತಿಲಲ್ಲೇ ಮಾತಾಡ್ತೀರಿ. ಯಾಕಂದ್ರೆ ಹಿತ್ತಿಲು ಎನ್ನುವುದು ಬಹುಶಃ ದಶರಥನ ಕಾಲದಿಂದಲೂ, ಈ ಉದ್ಯಾನ ವಾಟಿಕೆಗಳು ಅಂತ ಹೇಳೋದು ರಾಜ ಮಹಾರಾಜರ ಕಾಲದಿಂದಲೂ, ಪುರಾಣ ಕಾಲದಿಂದಲೂ, ಸಾಕ್ಷಾತ್ ಸತ್ಯಭಾಮಾದೇವಿಗೆ ಕೃಷ್ಣ ಪಾರಿಜಾತ ತಂದಿಟ್ಟ ಕಾಲದಿಂದ, ಅಥವಾ ಅಯೋಧ್ಯೆಯಲ್ಲಿ ಸೀತಾರಾಮರು ತಮ್ಮ ಎಂತ ಹೇಳೋದು ಲವಕುಶರ ಜನನ ಪೂರ್ವದಲ್ಲಿ ವನವಾಸವನ್ನೆಲ್ಲ ಮುಗಿಸಿ ಬಂದಾಗಳು, ಅಲ್ಲಿ ಕೂಡ ರಾಮಾಯಣದಲ್ಲಿ ಉದ್ಯಾನ ವಾಟಿಕೆಯ ವರ್ಣನೆಗಳು ಕಾಣಿಸ್ತದೆ. ಈ ಹಸಿರು ಹಣ್ಣು ಹೂವುಗಳಿರುವಂತಹ ಉದ್ಯಾನ ವಾಟಿಕೆಗಳು, ಅಥವಾ ನಮ್ಮ ಆಡು ಭಾಷೆಯಲ್ಲಿ ನೀವು ಹೇಳಿದಂತಹ ಹಿತ್ತಿಲು, ಇದು ಮನುಷ್ಯನ ಜೀವನದಲ್ಲಿ ಅನಿವಾರ್ಯ. ನಮ್ಮ ಸಿಂಧೂ ನದಿ ನಾಗರಿಕತೆಯ ನಂತರ ಆಗ್ಲಿ ಅಥವಾ ಪುರಾಣ ಯುಗವೇ ಆಗ್ಲಿ ವೇದಕಾಲವೇ ಆಗ್ಲಿ, ಮನುಷ್ಯ ಯಾಕೆ ಹರಿಯುವ ನದಿ ತೊರೆಗಳ ಬಳಿಯಲ್ಲೇ ಮನೆಯನ್ನು ಕಟ್ಟಿಕೊಂಡ, ಯಾಕೆ ಬುದ್ಧ ಅರಳಿ ಮರದ ಅಡಿಯಲ್ಲೇ ಧ್ಯಾನಿಸಿಕೊಂಡ, ಅಥವಾ ನಾವಾದರೂ ಕೂಡ ನಮ್ಮ ನಿತ್ಯ ಈಗ ಸಮಿತಿಯನ್ನು ಪರಿಗ್ರಹಿಸುವಂತಹ ಋಷಿ ಮುನಿಗಳಿರ್ಲಿ, ಹಣ್ಣು ಹೂವು ಕಾಯಿಪಲ್ಯಗಳನ್ನು ಸಂಗ್ರಹಿಸುವಂತಹ ನಮ್ಮ ಮನೆಯ ಮಕ್ಕಳಿರಲಿ, ಅಥವಾ ಇವಾಗ ನವ ನಾಗರಿಕತೆಯ ಜನಾಂಗದಲ್ಲಿ ಕೂಡ ಬೆಂಗಳೂರಿನಲ್ಲಿ ಲಾಲ್ ಬಾಗ್, ಅಥವಾ ಇನ್ನೊಂದು ಕಡೆ ಕಬ್ಬನ್ ಪಾರ್ಕ್, ಅಥವಾ ಇದು ಮರೀನಾ ಡ್ರೈವ್, ಇನ್ನೊಂದು ಬೀಚ್, ಎಲ್ಲ ಕಡೆಯಲ್ಲಿ ಮನುಷ್ಯ ಯಾಕೆ ಹಣ್ಣು ಹೂವು ಕಾಯಿ ಪಲ್ಯಗಳನ್ನು ನೋಡುವುದರಿಂದ, ಕನಿಷ್ಠ ಪಕ್ಷ ಅದು ಸಿಕ್ಕರಿದ್ರೆ ಅದರ ಚಿತ್ರಪಟ ವೀಕ್ಷಣೆಯಿಂದಲೂ ಕೂಡ ಮನುಷ್ಯ ಹೊಸಬನಾಗ್ತಾನೆ, ನವ ನವೋನ್ಮೇಷ ಶಾಲಿಯಾದಂತಹ ಒಂದು ಉತ್ತೇಜನ ಲಭಿಸ್ತದೆ. ಮನುಷ್ಯ ಹೃತ್ಯವಾದದ್ದನ್ನು ಸದಾ ಬಳಸ್ತಾನೆ. ಈಗ ನೀವು ನಿಮ್ಮ ಟೇಬಲ್ ನಲ್ಲಿ ಏನೇ ಇರಿಸ್ತೀರಾ, ಕನಿಷ್ಠ ಏನು ಅಂದ್ರೆ ಒಂದು ಸುಂದರ ಗುಲಾಬಿ, ಚಾಚಾ ನೆಹರು ಅವರ ಜೋಬ್ ಅಲ್ಲಿ ಒಂದು ಗುಲಾಬಿ, ಅಥವಾ ನಮ್ಮ ಪರಮಾತ್ಮ ಶ್ರೀಕೃಷ್ಣನ ಕೈಯಲ್ಲಿ ಒಂದು ತಲೆಯಲ್ಲಿ ನವಿಲುಗರಿ, ನಮ್ಮ ಮಹಾಗಣಪನ ಕೈಯಲ್ಲಿ ಒಂದು ದಾಳಿಂಬೆ, ಧ್ಯಾನಿಸುವ ಬೋಧಿ ಸತ್ವನ ಕೈಯಲ್ಲಿ ನೆಲ್ಲಿಕಾಯಿ, ನಮ್ಮಲ್ಲಿ ನಾವು ಧೂವರರು ನಡೆದಾಡುತ್ತಾ ಸಪ್ತಪದಿ ತುಳಿಯುತ್ತ ಕೈಯಲ್ಲಿ ಸುಂದರವಾದಂತಹ ತೆಂಗಿನಕಾಯಿ, ಅನ್ನೊಂದು ಪಾಲಿಶ್ ಮಾಡಿ ತೆಂಗಿನಕಾಯಿಗೆ ಸುಂದರವಾಗಿ ಅಲಂಕರಿಸಿ ಅದನ್ನು ಕೈಯಲ್ಲಿ ಇರಿಸಿಕೊಳ್ಳುತ್ತಿದ್ರು, ಹಣ್ಣು ಹೂವುಗಳನ್ನು ಕೈಯಲ್ಲಿ ಇರಿಸಿಕೊಳ್ಳುತ್ತಿದ್ರು. ನಾವು ವಧುವನ್ನು ಮನೆಗೆ ಸ್ವೀಕರಿಸ್ತಾ ಇರುವಾಗಲೇ ಎಂತ ಅಕ್ಕಿ ಪಡಿ ಅಕ್ಕಿಯನ್ನು ಹೊಸ್ತಿಲಲ್ಲಿ ಚಿಲ್ಲುತ್ತಾ ಇದ್ರು. ಅಂತೂ ಧನ ಧಾನ್ಯದ ಸಮೃದ್ಧಿ, ಹಣ್ಣು ಹಸಿರು ಕಾಯಿ ಪಲ್ಯಗಳ ವೈಭವ, ಇದು ನಮ್ಮ ಬದುಕಿಗೆ ತೀರಾ ಅನಿವಾರ್ಯ. ನಾವು ಈ ಜೈವಿಕವಾದಂತಹ ಈ ಎಂತ ಹೇಳುದು ಹಸಿರು ಮನೆಯ ಹೊರತಾಗಿ ಯಾವುದೇ ಮನುಷ್ಯ ಜೀವನವನ್ನು ನಡೆಸಲಾರ, ಹೊಸ ಉತ್ತೇಜನವನ್ನು ಪಡೆಯಲಾರ. ಅಂದ್ರೆ ನಿಸರ್ಗಕ್ಕೆ ಹತ್ತಿರವಾದಂತಹ ಬದುಕು ಪೂರ್ಣ ಜೀವನವನ್ನ ಕೊಡ್ತದೆ ಅಂತ ಹೇಳಿ. ಖಂಡಿತವಾಗಿ ನಾವು ಒಣ ಬದುಕಲ್ಲಿ ಆರ್ದ್ರತೆ ಸ್ನೇಹವನ್ನು ಅಥವಾ ನಮ್ಮ ಬದುಕಿನಲ್ಲಿ ಹೊಸ ಚಿಂತನೆಯ ಲಹರಿಗಳನ್ನು ಮೊಳೆಯಿಸುವುದೇ ಈ ಹಸಿರು ಪ್ರಾಕೃತಿಕವಾದಂತಹ ಸಂಪನ್ಮೂಲಗಳು. ಈಗ ಎರಡು ವಿಭಿನ್ನ ಪರಿಸರವನ್ನ ನಾವು ಯೋಚನೆ ಮಾಡುವುದಿದ್ರೆ, ಈಗ ಹಳ್ಳಿಯ ಒಂದು ಪರಿಸರ ಆಗ್ಬಹುದು, ಪೇಟೆಯ ಒಂದು ಕಾಂಕ್ರೀಟ್ ಕಾಡ್ ಆಗ್ಬಹುದು, ಈ ಮಧ್ಯದಲ್ಲಿಯೂ ಕೂಡ ಈ ಕೈ ತೋಟ ಆಗ್ಬಹುದು, ತಾರಸಿ ತೋಟ ಆಗ್ಬಹುದು, ಅಥವಾ ಹಸಿರಿನ ಪರಿಸರ ಆಗ್ಬಹುದು, ಇದರ ನಿರ್ಮಾಣ ಹಾಗೂ ಅದರ ಒಂದು ಅಗತ್ಯತೆ ಎಷ್ಟು ಮಟ್ಟಿಗೆ ಇದೆ? ಖಂಡಿತವಾಗಿ ಆ ನಿರ್ಮಾಣ ಆಗೇ ಆಗ್ತದೆ. ನಮ್ಮ ಮೂಲ ಮನಸ್ಸಿನ ಸೆಲೆ ಅದನ್ನು ಗ್ರಹಿಸಿಕೊಂಡಿರ್ತದೆ, ಮತ್ತು ಅದು ಎಂತಹ ಸಂಕೀರ್ಣ ಜಟಿಲವಾದ ಸ್ಥಿತಿಯಲ್ಲಿ ಕೂಡ ಅದು ಚಿಗುರೊಡೆಯುತ್ತದೆ. ಇವಾಗ ಹಳ್ಳಿಗಾಡಿನಿಂದ ಬಂದಂತಹವರೇ ಬಹುತೇಕ ಮಂದಿಯು ಕೂಡ ನಗರ ನಮ್ಮ ಬದುಕಿನ ಅನಿವಾರ್ಯತೆಯಿಂದಾಗಿ ನಗರೀಕರಣವಾದದ್ದು, ನಾವು ಕಾಂಕ್ರೀಟ್ ಕಾಡಿನೊಳಗೆ ನಾವು ಬಂದಿಯಾದದ್ದು ಯಾವಾಗ, ನಮ್ಮ ವೃತ್ತಿಪರ ಅಗತ್ಯತೆಯಿಂದಾಗಿ ನಾವು ಮಹಾನಗರಗಳಲ್ಲಿ ಕೈದಿಯಾಗಿದ್ದೇವೆ. ಅವಾಗ ಮಹಾನಗರಗಳಲ್ಲಿಯೂ ಕೂಡ ನಾವು ಈ ಹಸಿರು ಮನೆಯನ್ನು ಅಪೇಕ್ಷಿಸುತ್ತೇವೆ. ನಮಗೆ ಗೊತ್ತಿಲ್ಲದೆ ನಾವು ನಮ್ಮ ಬಾಲ್ಕನಿಯಲ್ಲಿ, ನಮ್ಮ ರೀಡಿಂಗ್ ರೂಮಿನಲ್ಲಿ ಅಥವಾ ನಮ್ಮ ಟೇಬಲ್ ಮೇಲೆ ಒಂದು ಪುಟ್ಟ ತೋಟ ನಮಗೆ ಅರಿವಿಲ್ಲದೆ ಸೃಷ್ಟಿಯಾಗ್ತದೆ. ಇವಾಗ ಅದು ಹೇಗೆಂದ್ರೆ ಇದು ಈ ಹವ್ಯಾಸ ಅದು ಹುಟ್ಟಿನಿಂದಲೇ ಬಂದಿರ್ತದೆ. ಈ ಸಂಸ್ಕಾರ ನಮ್ಮ ಮನೆ ಮಕ್ಕಳಿಗಾಗ್ಲಿ ನಮ್ಮಲ್ಲಿ ಆಗ್ಲಿ ಅದು ನಮ್ಮ ಹುಟ್ಟಿನಲ್ಲೇ ಮೊಳೆತುಕೊಂಡಿರ್ತದೆ. ಇವಾಗ ನೀವು ಪುಟ್ಟ ವಯಸ್ಸಿನಲ್ಲಿ ನೀವು ಏನನ್ನ ಅಭ್ಯಸಿಸ್ತೀರೋ ಅದು ಅಂತ್ಯಕಾಲದವರೆಗೂ ನಮ್ಮ ಜೊತೆಯಲ್ಲೇ ಇರ್ತದೆ. ಇವಾಗ ಒಬ್ಬ ಸ್ಟ್ಯಾಂಪ್ ಕಲೆಕ್ಟ್ ಮಾಡುವಂತಹ ಒಬ್ಬ ಬಾಲಕ, ಅವ ವೃದ್ಧನಾದ್ರೂ ಕೂಡ ಸ್ಟ್ಯಾಂಪ್ ಕಲೆಕ್ಟ್ ಮಾಡೋದನ್ನು ಬಿಟ್ಟಿರಲಾರ. ನನ್ನ ಪರಿಚಯದಲ್ಲಿ ಒಬ್ರು ಬಾಟಲ್ ಸಂಗ್ರಹಿಸ್ತಾ ಇದ್ರು. ಇವನ್ ಲಾಸ್ಟ್ ಊರುಗೋಲು ಬಡಿಗೆ ಊರಿಕೊಂಡು ವಾಕಿಂಗ್ ಮಾಡ್ತಾ ಇದ್ರು, ಬಿದ್ದ ಬಾಟಲ್ ಅನ್ನು ಹೆಕ್ಕಿ ಮನೆಯಲ್ಲಿ ತಂದಿರಿಸ್ತಾ ಇದ್ರು. ಅದೇ ತರ ಇವ ನೀವು ಪುಟ್ಟ ವಯಸ್ಸಿನಲ್ಲೇ ಒಂದು ಹಣ್ಣು ಹೂವನ್ನು ಬೆಳೆಸುವ ಮನೋಧರ್ಮದವರಾಗಿದ್ರೆ, ನೀವು ಒಂದು ಫ್ಲಾಟಿನ 14ನೇ ಮಹಡಿಯಲ್ಲಿ ವಾಸ ಮಾಡಿರ್ಲಿ, ನಿಮ್ಮ ಬಾಲ್ಕನಿಯಲ್ಲಿ ಒಂದು ಹಸಿರು ತೋಟ ಖಂಡಿತವಾಗಿ ಸಿದ್ಧ ಆಗಿರುತ್ತದೆ. ಈ ಕೈ ತೋಟದಲ್ಲಿ ಹೂ ಹಣ್ಣು ಮತ್ತು ಔಷಧಿಯ ಗಿಡಗಳು ಇವುಗಳ ಒಂದು ಸ್ಥಾನ ಏನು? ಯಾಕಂದ್ರೆ ಇದರಲ್ಲಿ ಅವಶ್ಯಕತೆಯೇ ಅನ್ವೇಷಣೆಯ ಮೂಲ ಸ್ರೋತಸ್ಸು. ನೋಡಿ, ನಮ್ಮ ಜೀವನಾವಶ್ಯಕತೆ ನಮ್ಮಲ್ಲಿ ಅದನ್ನು ಪ್ರೇರೇಪಿಸ್ತದೆ. ಈಗ ಬೆಳಗಾತ ಎದ್ದ ತಕ್ಷಣ ಹಸಿರು ರಸಗಳ ಸೇವನೆ ಮಾಡುವ ಅಭ್ಯಾಸ ಇದ್ರೆ ಅದು ಬೇಡ. ಸಹಜವಾಗಿ ನೀವು ಬ್ರೇಕ್ಫಾಸ್ಟ್ ಗೆ ಏನ್ ತಗೊಳ್ತೀರಾ? ಇಡ್ಲಿ ಚಟ್ನಿ ಅಥವಾ ದೋಸೆ ಚಟ್ನಿ ಅಥವಾ ಏನಾದ್ರು ನಿಮಗೆ ಒಂದು ಸೈಡ್ ಡಿಶಸ್ ಬೇಕು. ಅದು ತಾಜಾವಾದಂತಹ ಹಸಿರು ಕಾಯಿ ಪಲ್ಯಗಳಿದ್ರೆ ಅದರ ರುಚಿ ಬೇರೆ ಇರ್ತದೆ. ಇವಾಗ ಮಿಂಟ್ ಪುದೀನ ಅಂತ ಕರಿತೀರಲ್ಲ, ಈಗ ಕೊರೋನಾ ಕಾಲದಲ್ಲಿ ನಮಗೆಲ್ಲರಿಗೂ ಅನುಭವ ಆಗಿದೆ, ತಾಜಾ ತರಕಾರಿಗಳ ಕೊರತೆ ಇತ್ತು, ತಾಜಾ ತರಕಾರಿ ಸಿಗ್ತಾ ಇರಲಿಲ್ಲ. ಅಥವಾ ನಗರೀಕರಣದಲ್ಲಿ ನಿಮಗೆ ತಾಜಾ ತರಕಾರಿ ಯಾವತ್ತೂ ತಂದು ಫ್ರಿಜ್ಜಲ್ಲಿಟ್ಟು ಬಳಸುವಂತದ್ದೆಲ್ಲ ಅಸಾಧ್ಯವಾಗಿರ್ತದೆ. ವೈಯಕ್ತಿಕವಾಗಿ ನನ್ನ ಅನುಭವ ಹೇಳ್ತೇನೆ, ನಾನು ಮಿಂಟ್ ನಮ್ಮ ಪರಿಸರದಲ್ಲಿ ಕಾಸುಕೊಂಡು ತಗೊಂಡಿದ್ದು ಹೊರತಾಗಿ ಬೆಳೆದವರು ಬಹಳ ಕಡಿಮೆ ಇದ್ರು. ಒಂದು ಸಮಯದಲ್ಲಿ ನನಗೆ ಒಂದು ಕಟ್ಟು ಮಿಂಟ್ ಅಲ್ಲಿ ಸುಮಾರು 2-3 ಮಿಂಟಿನ ಕಡ್ಡಿಗಳು ಬೆಳೆದಿತ್ತು, ಅದರಲ್ಲಿ ಸಣ್ಣ ಸಣ್ಣಕ್ಕೆ ಬೇರಿನ ಲಕ್ಷಣಗಳು ಕಂಡು ಬಂತು. ಮಿಂಟ್ ಸೊಪ್ಪುಗಳನ್ನು ಮಾತ್ರ ಬಳಸಿದೆ. ಈ ಕಣೆಗಳನ್ನ ನಾನು ಒಂದು ಗ್ಲಾಸ್ ಅಲ್ಲಿ ಸುಮ್ಮನೆ ಇಟ್ಟಿದ್ದೆ, ಆ ಗ್ಲಾಸಿನಲ್ಲಿ ನೀರು ಪಸೆ ಇತ್ತು, ಆ ಬೇರು ಇನ್ನೂ ಕೂಡ ಜಾಸ್ತಿಯಾಗಿ ಇಳಿಯುವುದಕ್ಕೆ ಶುರುವಾಯಿತು. ನನ್ನ ಮನೆಯಲ್ಲಿ ಒಂದು ವೇಸ್ಟೇಜ್ ಪಾಟ್ ಇತ್ತು, ಗ್ರೈಂಡರಿನ ಒಂದು ಪಾತ್ರ, ಹಳೆ ಪಾತ್ರ ಇತ್ತು, ಸ್ಟೀಲ್ ನ ಚಂದ ಪಾತ್ರ, ಅದರಲ್ಲಿ ಕೆಳಗೆ ಇದರ ಕಲ್ಲಿನ ಭಾಗದಲ್ಲಿ ಎಲ್ಲ ತೂತುಗಳು ಇತ್ತು. ಆ ಪಾತ್ರವನ್ನು ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾರು ಗುಜರಿಯವರು ಬರಲಿಲ್ಲ. ನಾನು ಈ ಪಾತ್ರವನ್ನೇ ಸ್ವಲ್ಪ ಮಣ್ಣು, ಸ್ವಲ್ಪ ಒಣಗಿದ ಸಗಣಿ ಪುಡಿ, ಸ್ವಲ್ಪ ನೆಲಕಡಲೆ ಹಿಂಡಿ, ಸ್ವಲ್ಪ ಏನೆಲ್ಲ ಕಸ ಕಡ್ಡಿಗಳು ಇದನ್ನೆಲ್ಲ ಹಾಕಿದೆ, ಒಂದು ಮಣ್ಣಿನ ಬೆಡ್ ರೆಡಿ ಮಾಡಿದೆ. ಈ ಮಿಂಟ್ ಕಡ್ಡಿಗಳನ್ನ ಅದರಲ್ಲಿ ಊರಿದೆ. ನಿತ್ಯ ಮನೆಯಲ್ಲೇ ಸಿಕ್ಕುವಂತಹ ವೇಸ್ಟ್ ಗಾರ್ಬೇಜ್ ಗಂಜಲಗಳು ಏನಿದೆಯೋ ಇದನ್ನೇ ಅಲ್ಲಿಗೆ ಹಾಕ್ತಾ ಇದ್ದೆ. ನೀವು ತಿಂದ ಆರೆಂಜ್ ಸಿಪ್ಪೆ ಇರ್ಬೋದು, ಬಾಳೆಹಣ್ಣಿನ ಸಿಪ್ಪೆ ಇರ್ಬೋದು, ನಾನು ಯಾವುದೇ ಹೊಸ ರಸಗೊಬ್ಬರಗಳನ್ನಾಗಲಿ ಅಥವಾ ಯಾವುದೇ ರಾಸಾಯನಿಕಗಳ ಏನೂ ಮಾಡಿರ್ಲಿಲ್ಲ. ನನಗೆ ಅದು ಒಂದು ಪಕ್ಷ ಒಂದು ತಿಂಗಳಿನ ಒಳಗೆ, ಒಂದು ಪಕ್ಷ ಅಂದ್ರೆ ಒಂದು 15 ದಿವಸದ ಒಳಗೆ ತುಂಬಾ ನಳ ನಳಿಸುವಂತಹ ಒಂದು ಸೊಪ್ಪು ತರಕಾರಿ ಕೈ ನೋಟ ರೆಡಿಯಾಗಿದೆ. ಆಮೇಲೆ ಈ ಮಿಂಟ್ ಅಲ್ಲಿ ತನಕ ನಾವು ಕಾಸು ಕೊಟ್ಟು ತರಬೇಕಾದವರು, ಆ ಈ ಘಟನೆಯ ನಂತರ ನಾವು ಮಿಂಟಿನ ವಿಷಯದಲ್ಲಿ ನಾವು ಆತ್ಮ ನಿರ್ಭರ ಪುದೀನ ಕೃಷಿಕರು, ಇವತ್ತು ಸ್ವಾವಲಂಬಿಯಾಗಿ ಪುದೀನವನ್ನು ಬೆಳೆಸ್ತಾ ಇದ್ದೇನೆ. ನನ್ನ ಚಟ್ನಿಗೆ ಅಥವಾ ನನ್ನ ಪಾನಿಪುರಿ ಇರುವ ಪಾನಿಗೆ ಅಥವಾ ನಾನು ಕುಡಿಯುವಂತಹ ಕಷಾಯಕ್ಕೆ ಅಡುಗೆ ಅಗತ್ಯಕ್ಕೆ ತಕ್ಷಣ ಲಭ್ಯವಿದೆ, ತಕ್ಷಣ ಲಭ್ಯವಿದೆ. ಎರಡನೇದು ನಾವೇ ಬೆಳೆದು ನಾವೇ ಮಾಡಿದಂತಹ ತರಕಾರಿಯ ರುಚಿ ಜಾಸ್ತಿ ಹೆಚ್ಚಿರುತ್ತೆ. ಹೌದು ಹೌದು. ಆಮೇಲೆ ಈಗ ಈ ಸೊಪ್ಪು ತರಕಾರಿಗಳು ತಾಜಾ ಆಗಿರಬೇಕು, ಸಾವಯವ ಆಗಿರಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ವಿ. ಪೇಟೆಯಿಂದ ಕೊಟ್ಟು ತರುವಂತಹದ್ದು 2-3 ದಿವಸ ಹಳೆಯದಿರಬಹುದು, ಅಥವಾ ಫ್ರಿಜ್ ನಲ್ಲಿ ಇಟ್ಟದಿರಬಹುದು, ಅಥವಾ ಯಾವುದೇ ಒಂದು ರಾಸಾಯನಿಕ ಹಾಕಿ ಅಥವಾ ಕೊಳಚೆ ನೀರನ್ನ ಹಾಕಿ ಬೆಳೆದಿರುವಂತಹದ್ದು ಇರಬಹುದು. ನಮ್ಮ ತರಕಾರಿ ನಮ್ಮ ಕಣ್ಣೆದುರಿಗೆ ಇದ್ರೆ ಎಷ್ಟು ಒಳ್ಳೆಯದು. ಖಂಡಿತವಾಗಿ ಖಂಡಿತವಾಗಿ ಇದರಲ್ಲಿ ಅದೇ ನೀವು ಹೇಳಿದಂತಹ ಯಾವುದೇ ಅಪಾಯಗಳಿಲ್ಲ. ಈಗ ರಾಸಾಯನಿಕಗಳನ್ನು ಬಳಸಿದಿರುವುದಿಲ್ಲ, ತಾಜಾ ಫ್ರೆಶ್ ಸಿಗ್ತದೆ. ಇವಾಗ ಕೃಷಿಕರು ಎಲ್ಲರೂ ಕೂಡ ಇದು ರಾಸಾಯನಿಕಗಳನ್ನು ಬಳಸೋದಿಲ್ಲ. ನಾನು ಉದ್ಯೋಗ ನಿಮಿತ್ತವಾಗಿ ಬೇಲೂರು ಚಿಕ್ಕಮಗಳೂರು ಸೈಡ್ ಅಲ್ಲಿ ಇದ್ದಾಗ ಅಲ್ಲಿ ಬೆಳಗ್ಗೆ ತುಂಬಾ ಬೆಲೆಯಲ್ಲಿ ದೊಡ್ಡ ದೊಡ್ಡ ಬಟ್ಟಿಗಳಲ್ಲಿ ಸೊಪ್ಪು ಸೊಪ್ಪು ಅಂತ ಮಾರಿಕೊಂಡು ಬರ್ತಾ ಇದ್ರು. ತುಂಬಾ ತಾಜಾ ಒಳ್ಳೆಯ ತರಕಾರಿ ಸೊಪ್ಪುಗಳು ಸಿಕ್ತಿತ್ತು, ಅಂದ್ರೆ ಅದು ಆ ಮಣ್ಣು ಆ ಏರಿಯಾದಲ್ಲಿ ಸಿಕ್ತಿದೆ. ಇವಾಗ ನಾನು ವಾಸ ಮಾಡುವ ಈ ಕಾಸರಗೋಡು ಪೈವಳಿಕೆ ಮಂಗಳೂರು ಪರಿಸರದಲ್ಲಿ ಇದು ತುಂಬಾ ಉಷ್ಣ ಪರಿಸರ, ಉಷ್ಣ ವಾತಾವರಣ, ಇಲ್ಲಿ ಸೊಪ್ಪು ಹಣ್ಣು ತರಕಾರಿಗಳಷ್ಟು ತಾಜಾವಾಗಿ ಸಿಕ್ಕುವುದಿಲ್ಲ. ಎರಡನೇ ಮತ್ತೆ ಅಕಾಲಿಕವಾಗಿ ಕೆಲವೊಮ್ಮೆ ಇದು ಸಿಕ್ಕುವುದೇ ಇಲ್ಲ. ಅಂತ ಸಮಯದಲ್ಲಿ ನಾವು ಬೆಳೆಯುವುದಕ್ಕೆ ಆರಂಭಿಸಿದರೆ ಒಂದು ನಮ್ಮ ಸಮಯದ ಸದುಪಯೋಗ, ಎರಡನೇದು ನಮ್ಮ ಸ್ವಾಸ್ಥ್ಯದ ಸಂರಕ್ಷಣೆ, ಮೂರನೇದು ಅನಗತ್ಯ ಚಿಂತೆಗಳು ನಿಮ್ಮ ಮನಸ್ಸನ್ನು ದಾಳಿ ಮಾಡುವುದಿಲ್ಲ. ಇದು ಏನಾಗ್ತದೆ ಅಂದ್ರೆ ನೀವು ಈಗ ಮನೆಯಲ್ಲಿರೋ ವೃದ್ಧರಿರ್ಲಿ, ಮಕ್ಕಳಿರ್ಲಿ, ಹೆಂಗಸರಿರ್ಲಿ, ಏನೇ ಇರ್ಲಿ, ಈ ನಮ್ಮ ಮೈ ಮನಸ್ಸುಗಳನ್ನು ಒಂದು ಉತ್ತೇಜಿಸ್ತದೆ ನಿಮ್ಮ ಬೇರೆ ಹವ್ಯಾಸಗಳಿಗಿಂತ ಇದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಎರಡನೇದು ಇದರಲ್ಲಿ ತುಂಬಾ ಸಂಗ್ರಹ, ನಿಮ್ಮ ಮನೆ ನಿಮಗೆ ಅರಿವಿಲ್ಲದೆ ಒಂದು ಖಜಾನೆ ಆಗಿಬಿಡ್ತದೆ. ಇವಾಗ ಒಂದೆಲ್ಲ ತಿಮರೆ, ನೀವು ಹಳ್ಳಿಗಾಡಿನಲ್ಲಿ ಕಂಡ ತಿಮರೆ, ಅದರಲ್ಲಿ ಇರುವ ವೆರೈಟಿಗಳು. ಈಗ ತಿಮರೆಯನ್ನು ನೀವು ಬಾಲ್ಕನಿಯಲ್ಲಿ ಪಾತಿ ಮಾಡಿ ಪುಟ್ಟ ಒಂದು ಸಣ್ಣ ಪಾಟಿನಲ್ಲಿ ಬೆಳೆಸಬಹುದು. ಈಗ ಪುದೀನ ಬೆಳೆಸಿದ ಹಾಗೆ ಸರಸ್ವತಿ ಸೊಪ್ಪು ಅಂತ ಹೇಳ್ತಾರೆ. ಈ ಬಾಯಿ ರುಚಿಗೂ ಕೂಡ ಇವತ್ತು ನೀವು ಒಂದೆಲಗದ ಚಟ್ನಿ, ನಾಳೆ ನೀವು ಪುದೀನದ ಚಟ್ನಿ, ಅದರ ಆಮೇಲೆ ಖಾದ್ಯ ವೈವಿಧ್ಯತೆಯನ್ನು ಕಾಪಾಡಬಹುದು. ಮಾವು ಶುಂಠಿಯ ಚಟ್ನಿ, ಖಾದ್ಯ ವೈವಿಧ್ಯತೆ ಸಿಗ್ತದೆ. ಎಸ್ಪೆಷಲಿ ಮನುಷ್ಯ ಹುಟ್ಟಿನಿಂದ ಸಾಯೋ ತನಕ ಎಂಜಾಯ್ ಮಾಡುವಂತಹ ಅಥವಾ ಎಂತ ಹೇಳುದು ಎಂಜಾಯ್ ಮಾಡುವಂತಹ ಒಂದು ಏಕಮಾತ್ರ ಅಂಗ ಅಂದ್ರೆ ಅದು ನಾಲಿಗೆ. ಈಗ ಪುಟ್ಟ ಮಗುವಾಗ್ಲಿ ಒಂದು ಡ್ರಾಪ್ ಜೇನು ನಾಲಿಗೆಗೆ ಬಿದ್ದ ತಕ್ಷಣ ಕಣ್ಣು ಅರಳಿಸಿ ಬಿಡ್ತದೆ. ನೀವು ಶತಾಯಿಷಿ ಅಜ್ಜನ ನಾಲಿಗೆಗೂ ಒಂದು ಡ್ರಾಪ್ ಜೇನು ಹಾಕಿಬಿಡಿ, ಅವನ ಕಣ್ಣು ಅರಳಿ ಬಿಡ್ತದೆ. ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾವು ನೀವು ಎಲ್ಲರೂ ಬದುಕುತ್ತಾ ಇರೋದು ಕೇವಲ ಹೊಟ್ಟೆಗಾಗಿ. ನಾನಂತೂ ಪಕ್ಕಾ ಹೊಟ್ಟೆ ಪಕ್ಷದ ಕಾರ್ಯಕರ್ತ. ಆವಾಗ ಈ ಖಾದ್ಯ ವೈವಿಧ್ಯಗಳು, ಎರಡನೇದು ಇದು ಅಲ್ಪರಸವಾಗಿದ್ರು ಕೂಡ ಭೂಯಿಷ್ಠವಾದಂತಹ ಫಲವನ್ನು ಕೊಡ್ತದೆ. ಈಗ ತಿಮರೆ ರಸ ಅಥವಾ ಸರಸ್ವತಿ ಸೊಪ್ಪಿನ ರಸ ಅಥವಾ ಈ ನಾವು ಹೇಳುವ ಈ ಪುದೀನದ ಸರರಸ ಆಗಲಿ ಅಥವಾ ಇನ್ನೇನೇ ಇರಲಿ, ಈಗ ಪೇರಳೆ ಚಿಗುರಿನ ರಸ ಇರಲಿ, ಇದು ಕೊಡುವಂತಹ ಫಲಿತ ಬಹಳ ಬಹಳ ಅಪ್ರತಿಮವಾದಂತಹ ಫಲ ಕೊಡುತ್ತದೆ. ಹೌದು ಹೌದು. ಆಮೇಲೆ ಈಗ ನಮ್ಮ ಹಿತ್ತಲಲ್ಲಿ ಇರಲೇಬೇಕಾದಂತಹದ್ದು ಅಥವಾ ಇತ್ತೀಚೆಗೆ ಕಣ್ಮರೆ ಆಗ್ತಾ ಇರುವಂತಹದ್ದು, ಇಂತಹ ಒಂದು ಔಷಧೀಯ ಗಿಡಗಳ ಸಂಗ್ರಹ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಅಂತ. ಅದೇ, ಇದರಲ್ಲಿ ತುಂಬಾ ಅಧ್ಯಯನಕ್ಕೂ ಮತ್ತು ಹಿರಿಯರಿಂದ ಸಲಹೆಗಳು ಬೇಕು. ವಾಸ್ತವಿಕವಾಗಿ ನೀವು ನಿಮ್ಮ ಹಿತ್ತಲಲ್ಲಿ ಹೊಸದಾಗಿ ನೆಡುವುದಕ್ಕಿಂತಲೂ ಹಿತ್ತಲಲ್ಲಿ ಇರುವುದನ್ನು ಕಳೆಯದಿದ್ರೆ ಅದೇ ಪುಣ್ಯ. ಹೌದು, ನಾವು ಹಿತ್ತಲಲ್ಲಿ ಗ್ರಹಿಸಿದಂತಹ ಕಳೆಯೇ ಕೆಲವೊಮ್ಮೆ ಕಳೆ ಆಗಿರುವುದಿಲ್ಲ, ಅದು ನಳನಳಿಸುವ ಒಂದು ಔಷಧಿಯಾಗಿರುತ್ತದೆ. ಇವಾಗ ನಮ್ಮಲ್ಲಿ ಕರ್ಕಟಕ ಆಟಿ ತಿಂಗಳಿನಲ್ಲಿ ಈ ಒಂದು ಕ್ಯಾಸಿಯಾ ಟೋರಾ ತಗತ್ತೆ ಅಂತ ಹೇಳ್ತೀರಿ ನೋಡಿ, ತಜಂಗ್ ತುಳುವಲ್ಲಿ ತಜಂಗ್ ಕೇಳುತ್ತೆ. ಕೊಂಕಣಿ, ತುಳುವ ಮತ್ತು ಕನ್ನಡಿಗ ಎಲ್ಲಾ ಸಮುದಾಯದವರು ಈ ತಗತ್ತೆಯ ಅಪ್ರತಿಮ ಅಭಿಮಾನಿಗಳು, ಅನುಯಾಯಿಗಳು. ತಗತ್ತೆಯನ್ನು ಈ ತಗತ್ತೆ ನಿಮಗೆ ಸತ್ಯ ಹೇಳಬೇಕು ಅಂದ್ರೆ ನಿಮ್ಮ ಹಿತ್ತಲಲ್ಲಿ ದಾರಿ ಬದಿಯಲ್ಲಿ ಈ ಕರ್ಕಟಕ ಅಂದ್ರೆ ಆಟಿ ತಿಂಗಳಿನಲ್ಲಿ ಬೇಕಾಬಿಟ್ಟಿಯಾಗಿರುತ್ತದೆ. ಅದನ್ನು ಯಾರು ನಟ್ಟು ಬೆಳೆಸುವುದಾಗಿರುವುದಿಲ್ಲ. ಬಟ್ ತಗತ್ತೆ ಚಿಗುರು ಕೊಡುವಂತಹ ಪ್ರೋಟೀನ್, ತಗತ್ತೆ ಚಿಗುರು ಕೊಡುವಂತಹ ಎನರ್ಜಿ, ಅದು ವರ್ಣಿಸಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಯಾವುದೇ ಪ್ರೋಟೀನ್ ಸಿರಪ್ ಕಾಸು ಕೊಟ್ಟು ಕುಡಿಯೋದಕ್ಕಿಂತಲೂ ಇದು ಅಪ್ರತಿಮವಾಗಿರುತ್ತದೆ. ಅದು ಅದರ ಹಸಿರು ರಸದಿಂದ ಅಂದ್ರೆ ಅದರ ಚಟ್ನಿ ಅಥವಾ ಅದರ ಕೋಸಂಬರಿ ಅಥವಾ ಅದರ ಪತ್ರಡೆ, ಈ ಇದೇ ಕ್ಯಾಸಿಯಾಟೋರದ ಬೀಜವನ್ನು ಸಂಗ್ರಹಿಸಿ ಕಷಾಯ ಮಾಡಿ ಉಳಿದ ತಿಂಗಳುಗಳಲ್ಲಿ ಕುಡಿಬಹುದು. ಬಟ್ ಅದು ಈ ಆಟಿ ತಿಂಗಳು ಕಳೆದು ಬಿಟ್ರೆ ಆಮೇಲೆ ಈ ತಗತ್ತೆ ನಿಮಗೆ ಎಲ್ಲೂ ಸಿಗುವುದೂ ಇಲ್ಲ. ಹೌದು, ಆಮೇಲೆ ಈಗ ನಮ್ಮ ಸಂಬಾರ ಪೆಟ್ಟಿಗೆ ಒಂದು ರೀತಿಯಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದ್ದ ಹಾಗೆ. ಈ ಸಂಬಾರ ಬೆಳೆಗಳು ಅಥವಾ ಇದರ ಒಂದು ಔಷಧಿಯ ಮಹತ್ವದ ಬಗ್ಗೆ ಆ ಗೃಹಿಣಿಯ ಒಂದು ಜವಾಬ್ದಾರಿ ಏನು ಅಂತ, ಅದನ್ನ ಹೇಗೆ ಮನೆಯವರಿಗೆ ಉಣಬಡಿಸುವುದು ಅಂದ್ರೆ, ಈ ಸಂಬಾರ ಅಂತ ಹೇಳೋದಿದೆಯಲ್ಲ ಅದು ಇಕ್ವಾಲೆಂಟ್ ಟು ಚಿನ್ನ ಅಥವಾ ವಜ್ರ ವೈಡೂರ್ಯ ಇಂದಲ್ಲ. ಇದು ನಿಮ್ಮ ಗೇರುಸೊಪ್ಪೆಯ ಚೆನ್ನಮ್ಮ ದೇವಿಯೋ ಅಬ್ಬಕ್ಕ ದೇವಿಯೋ ಅಥವಾ ಪುರಾಣ ಕಾಲದಿಂದಲೂ ಕೂಡ ಸಂಬಾರ ವಸ್ತು ಅಂತ ಹೇಳೋದು ನಮ್ಮ ತಿಜೋರಿ. ನಮ್ಮಲ್ಲಿ ಎಷ್ಟೋ ಕುಟುಂಬಗಳು ತಮ್ಮ ಮೈ ಮೇಲೆ ಬಿದ್ದಂತಹ ಸಾಲದಿಂದ ಹೊರಬಂದದ್ದೇ ಈ ಕರಿಮೆಣಸು ಏಲಕ್ಕಿಯ ವೈಭವದಿಂದಾಗಿ. ನಮ್ಮ ಕಡೆಗೆ ಎಷ್ಟೋ ಈ ವ್ಯಾಪಾರಿ ಜನಾಂಗದ ಹೆಸರಿನಲ್ಲಿ ನಾವು ವಸಾಹತಿಗೆ ಒಳಗಾದದ್ದು ಕೂಡ ಈ ನಮ್ಮ ಸಂಭಾರ ಸಮೃದ್ಧಿಯಿಂದಾಗಿ. ಎರಡನೇದು, ಮನೆಯ ಮಟ್ಟಿಗೆ ಈ ಸಂಭಾರ ವಸ್ತುಗಳು ನಮ್ಮ ಈ ಎಂತ ಹೇಳೋದು ಆರೋಗ್ಯ ಕಾಯ್ದುಕೊಳ್ಳುವುದರಲ್ಲಿ ಮತ್ತು ನಮ್ಮ ಆಹಾರದ ರುಚಿವರ್ಧನೆಯಲ್ಲಿ ಅವುಗಳ ಸ್ವಾಭಾವಿಕ ಸುಗಂಧದಿಂದ ಮತ್ತು ಅವುಗಳ ಸ್ವಭಾವ ಸಹಜವಾಗಿ ಅವುಗಳಲ್ಲಿರುವಂತಹ ತೈಲ, ಅವುಗಳಲ್ಲಿರುವಂತಹ ಕೆಲವು ಈ ಸುಗಂಧದ ಜತೆಯಲ್ಲಿ ಅವುಗಳಲ್ಲಿ ಕೆಲವು ಉತ್ತೇಜಕ ನಮ್ಮಲ್ಲಿಗೆ ಅದಕ್ಕೆ ಶಾಸ್ತ್ರೋಕ್ತವಾಗಿ ವಿಕಾಸಿ ಪ್ರಮತ್ಯ ಹೀಗೆಲ್ಲ ಕೆಲವು ಗುಣಲಕ್ಷಣಗಳನ್ನು ಹೇಳ್ತಾರೆ. ಇವಾಗ ಕರಿಮೆಣಸಿನಲ್ಲಿ ಒಂದು ಖಾರದ ರುಚಿ ಇದೆ ಮತ್ತು ರುಚಿಯನ್ನು ಕೆಡದಂತೆ ಅದು ಇದು ಖಾದ್ಯಗಳನ್ನು ಆಹಾರ ಪದಾರ್ಥಗಳನ್ನು ರುಚಿ ಕೆಡದಂತೆ ಕಾಯ್ದುಕೊಳ್ಳುತ್ತದೆ. ಎಸ್ಪೆಷಲಿ ಈಗ ವಿದೇಶಿ ರಾಣಿ ಇವರು ನಮ್ಮಲ್ಲಿಂದ ಈ ಬ್ರಿಟನ್ನಿನ ರಾಣಿ ಈ ಕರಿಮೆಣಸಿಗೆ ಬಾಯಿ ತೆರೆದುಕೊಳ್ಳುತ್ತದ್ದು ಹಾಗೆ ಅವಲ್ಲಿನ ತಂಪು ಹವೆಯಿಂದ ರಕ್ಷಿಸಿಕೊಳ್ಳುವುದಕ್ಕೆ ಮಾಂಸದ ಆಹಾರಗಳನ್ನು ಕೆಡದಂತೆ ಸಂರಕ್ಷಿಸುವುದಕ್ಕೆ ಈ ಕರಿಮೆಣಸು ಉಪಯೋಗಕ್ಕೆ ಬರ್ತಿತ್ತು. ಈಗ ನಮ್ಮಲ್ಲಿ ಆದ್ರೂ ಕೂಡ ಇದು ಒಂದಕ್ಕಲ್ಲಿ ಕರಿಮೆಣಸು ಮಾತ್ರ ಅಲ್ಲ, ಇದು ಬೇರೆ ಬೇರೆ ಗುಣಲಕ್ಷಣಗಳು ಬೇರೆ ಬೇರೆ ಸಂಬಾರಕ್ಕಿದೆ. ಈಗ ನಮ್ಮಲ್ಲಿ ಆದ್ರೂ ಕೂಡ ಶಾರಂಗಧರ ಆಚಾರ್ಯ ಒಂದು ಮಾತು ಹೇಳ್ತಾನೆ, ತುಳಸಿ ಸೊರಸ ತಾಜಾ ತುಳಸಿ ಸೊರಸ ಚಮಚೆಯಷ್ಟು, ಕರಿಮೆಣಸಿನ ಚೂರ್ಣ ಒಂದು ಕಾಲು ಚಮಚೆಯಷ್ಟು ಮಿಕ್ಸ್ ಮಾಡಿ ಸೇವಿಸಿದ್ರೆ ಅದು ವಿಷಮ ಶೀತ ಜ್ವರದಲ್ಲಿ ಫಲಪ್ರದ. ಅದು ಈ ತುಳಸಿ ಸೊರಸ ಸಿಕ್ಕದಿದ್ರೆ ತುಂಬೆ ಸೊರಸ, ಬಟ್ ಅದಕ್ಕೆ ಸಹಪಾನ ಅನುಪಾನವಾಗಿ ಕಾಳುಮೆಣಸಿನ ಚೂರ್ಣವನ್ನು ಹೇಳ್ತಾರೆ. ಇವನ್ ಹೇ ಫೀವರ್ ಅಂತ ನೀವು ಕರಿತೀರಲ್ಲ, ಆಗಾಗ ಮೂಗಿನಲ್ಲಿ ನೆಗಡಿ ಹರಿಯುವುದು, ಆಕ್ಸಿ ಎಲರ್ಜಿ ಅಥವಾ ಈಗ ಇಂತ ಈಗ ಪರ್ಟಿಕ್ಯುಲರ್ ಈ ಸಮಯದಲ್ಲಿ ನಮಗೊಂದು ಕೋವಿಡ್ನ ಭಯ ಇರ್ತದೆ, ಒಂದು ಕೆಮ್ಮಿದ್ರು ಕೂಡ ಕೋವಿಡ್ನ ಭಯ ಇರ್ತದೆ, ಅಥವಾ ನಿಮ್ಮ ಮಕ್ಕಳು ಒಮ್ಮೆ ಬಸ್ಸಿನಲ್ಲಿ ಇನ್ನೊಂದು ಕಡೆ ಹೋಗಿ ಬಂದ ತಕ್ಷಣ ಎಲರ್ಜಿ, ಅಥವಾ ಮುಂಜಾವಿನಲ್ಲಿ ಹೇಳಲಿಕ್ಕಾಗದೆ ಮಕ್ಕಳು ಕೂರಲು ಕೆಮ್ಮಿನಲ್ಲಿ ಇರ್ತಾರೆ. ಇಂತಹ ಸಮಯದಲ್ಲಿ ಈ ತುಳಸಿ ಸೊರಸ ಮತ್ತು ಕಾಳುಮೆಣಸಿನ ಚೂರ್ಣ ಹಾಕಿದ ಅನುಪಾನದ ಔಷಧ ಬಹಳ ಪರಿಣಾಮಕಾರಿಯಾಗಿರುತ್ತದೆ. ನನ್ನ ವೈಯಕ್ತಿಕ ಅನುಭವದಲ್ಲಿ ನಾನು ಹೇಳ್ತೇನೆ. ಅವಾಗ ಈಗ ತುಳಸಿ ನೀವು ನಿಮ್ಮ ಬಾಲ್ಕನಿಯಲ್ಲಿ ಧಾರಾಳವಾಗಿ ಬೆಳಿಬಹುದು, ಕರಿಮೆಣಸಿನ ಬೀಳು ಅಷ್ಟು ಸುಲಭ ಇಲ್ಲ, ಅದಕ್ಕೆ ದೊಡ್ಡ ಮರಗಳ ಸಹಾಯ ಬೇಕು. ಒದೆ ಮೆಣಸನ್ನು ಬೆಳಿಬಹುದು, ಒದೆ ಮೆಣಸು ಬುಷ್ ಪೇಪರ್ ಅನ್ನು ಬೆಳೆಸಬಹುದು, ನಿಮ್ಮ ಅವಶ್ಯಕತೆಗೆ ತಕ್ಕಿದ ಅದು ಖಂಡಿತವಾಗಿ ಪೂರೈಸುತ್ತದೆ. ಇನ್ನೊಂದು ವಿಚಾರ ನೀರಿನ ಒಂದು ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತಹದ್ದು. ಸಾಮಾನ್ಯವಾಗಿ ನೀರನ್ನ ಸಾವಕಾಶವಾಗಿ ಕುಡಿಬೇಕು ಅಥವಾ ಒಂದು ಬಾಯಿಗೆ ಹಾಕಿ ಅದನ್ನ ಜಗದು ಕುಡಿಬೇಕು ಅಂತ ಹೇಳ್ತೀವಿ. ನೀರಿನ ಒಂದು ಮೌಲ್ಯವರ್ಧನೆ ಹಾಗೂ ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ. ಸ್ಪೆಷಲಿ ಇವಾಗ ನಗರೀಕರಣದಲ್ಲಿ ನೀರಿನ ಶುದ್ಧಿ ಮೌಲ್ಯವರ್ಧನೆಗಿಂತಲೂ ನೀರಿನ ಶುದ್ಧಿಯೇ ನಮಗೆ ದೊಡ್ಡ ಚೋದ್ಯ ಆಗಿಬಿಟ್ಟಿದೆ. ಹೌದು ಹೌದು, ಈಗ ಈ ವೈರಲ್ ಹೆಪಟೈಟಿಸ್ ಎಲ್ಲ ಪ್ರಧಾನವಾಗಿ ನೀರಿನ ಮೂಲಕವೇ ಬರ್ತಾ ಇದೆ ನೋಡಿ. ಎರಡನೇದು ನೀರು ಅಂತಲ್ಲ, ಟೋಟಲಿ ಅನ್ನ ಆಹಾರಗಳೆಲ್ಲವೂ ಕೂಡ, ಈಗ ನೀವು ಪಡಿತರ ಅಂಗಡಿಯಿಂದ ತಂದ ಅಕ್ಕಿ ಇರಲಿ ಅಥವಾ ನಾವೇ ಬಳಸಿದಂತಹ ಇದು ನಗರ ಪ್ರದೇಶದ ನೀರಿರಲಿ, ನಮ್ಮ ಹಳ್ಳಿ ಪ್ರದೇಶದ ಬೋರ್ವೆಲ್ ನೀರೇ ಇರಲಿ ಅಥವಾ ಅಕ್ಕಿ ಅನ್ನಗಳೇ ಇರಲಿ, ಇವುಗಳು ಯಾವುದೋ ಒಂದು ಕೆಮಿಕಲ್ ಮಿಶ್ರಿತ ವಾಸನೆಗಳಿಂದ ಕೂಡಿರುತ್ತದೆ. ಅಥವಾ ಈಗ ನೀರಿಗಾದ್ರೆ ಬೋರಿನ ನೀರಿಗೆ ಒಂದು ಪರಿಮಳ ಬೇರೆ ಇರ್ತದೆ, ಕಬ್ಬಿಣದ ವಾಸನೆ ಇರ್ತದೆ. ಕೊಳಕು ಸ್ವಚ್ಛತೆಯ ಕೊರತೆ ಹೇಗೂ ಇರ್ತದೆ, ಅದು ಕುದಿಸಿದ್ರೂ ಕೂಡ ಮಾಯದಂತಹ ವಾಸನೆಗಳಿರ್ತದೆ. ಎಸ್ಪೆಷಲಿ ನಾವಿದನ್ನು ಅನುಭವಿಸೋದು ಅನ್ನದಲ್ಲಿ ಮತ್ತು ನೀರಿನಲ್ಲಿ. ಒಂದು ಸುಗಂಧವಿಲ್ಲದಿದ್ರೆ ನಿಮಗೆ ಅನ್ನ ಆ ನೀರು ಖಂಡಿತವಾಗಿ ರುಚಿಸಲಿಕ್ಕಿಲ್ಲ. ನಮಗಿದು ವೈಯಕ್ತಿಕ ಇದು ತುಂಬಾ ಬಾರಿ ದೊಡ್ಡ ಪ್ರಶ್ನೆ ಆಗಿತ್ತು. ಮಕ್ಕಳಂತೂ ಈ ಕೊಳಕು ನಾತ ಬರುವ ಅನ್ನವನ್ನಾಗಲಿ ನೀರನ್ನಾಗಲಿ ಬಳಸುವುದೇ ಇಲ್ಲ, ಕುಡಿಯುವುದೇ ಇಲ್ಲ. ನೀರು ಅನಿವಾರ್ಯ. ಬೆಳಗ್ಗೆ ಎದ್ದ ತಕ್ಷಣ ಒಂದು 4 ಲೋಟ ನೀರು ಕುಡಿಯಿರಿ, ಪದೇ ಪದೇ ನೀರು ಕುಡಿಯಿರಿ, ನಿಮ್ಮ ಬಹುಪಾಲು ಕಾಯಿಲೆಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು ಅಂತ ನಾವು ಸದಾ ಹೇಳುವವರೇ, ಈ ನೀರಿನ ಕೊರತೆಯಿಂದ ಅಥವಾ ಲಭ್ಯವಾದಂತಹ ನೀರಿನ ಈ ದೋಷದಿಂದ ನಾವು ಬಹಳ ಸೋಲ್ತೇವೆ. ಪರ್ ಕಿಲೋ 150-180 ರೂಪಾಯಿ ಇರುವ ಅಕ್ಕಿಗಳಿಗೂ ಕೂಡ ಯಾವುದೋ ಒಂದು ರಾಸಾಯನಿಕದ ಪರಿಮಳ ಬಂತು ಅಂದ್ರೆ ಆ ಖಾದ್ಯವನ್ನು ಆ ಅನ್ನವನ್ನು ನೀವು ಹೇಗೆ ಉಣಬಹುದು? ಆ ನಿಟ್ಟಿನಲ್ಲಿ ನಮಗೆ ಅನಿಸಿತ್ತು. ನಾನೇ ವೈಯಕ್ತಿಕವಾಗಿ ನನ್ನ ಮನೆಯಲ್ಲಿ ನಾನು ಮಾಡಿ ನೋಡಿದ್ವಿ. ಈಗ ಅನ್ನ ಬೇಯಿಸುವಾಗ ಅದಕ್ಕೆ ಅರಸಿನದ ಎಲೆ ಸಾಕು, ಅರಸಿನದ ಗಡ್ಡೆ ಬೇಡ. ಅರಸಿನದ ಎಲೆಯನ್ನು ಬಳಸಿದ್ರು ಕೂಡ ಆ ಅನ್ನದ ಕೆಮಿಕಲ್ ವಾಸನೆ ಹೋಗಿ ತುಂಬಾ ಒಂದು ಹರಿದ್ರ ಅನ್ನ, ಎಸ್ಪೆಷಲಿ ನಿಮ್ಮ ಲೆಮನ್ ರೈಸ್ ಗೆಲ್ಲಾದ್ರೆ ಈಗ ಲೆಮನ್ ಗ್ರಾಸ್ ಹಾಕಿದ್ರೆ ಲಿಂಬೆಯ ಪರಿಮಳವೇ ಬಂದ್ಬಿಡುತ್ತೆ. ಅರಸಿನದ ಎಲೆ ಹಾಕಿದ್ರೆ ಅರಸಿನದ ಎಲೆಯ ಪರಿಮಳವೇ ಬಂದ್ಬಿಡುತ್ತೆ. ಈಗ ಕುಡಿಯುವ ನೀರಿನಲ್ಲಿ ಆಚಾರ್ಯ ಏನ್ ಹೇಳ್ತಾನೆ ಅಂದ್ರೆ, ನೀರು ತುಂಬಾ ಕೆಡುವ ಸಮಯ ಮಳೆಗಾಲ. ಮಳೆಗಾಲದಲ್ಲಿ ಪ್ರಕೃತಿ ತುಂಬಾ ಸೊಕ್ಕಿ ಇರ್ತದೆ, ನೀರು ಧಾರಾಕಾರವಾಗಿ ಅಲ್ಲಿ ಇಲ್ಲಿ ಬಂದು ಬಿದ್ದಿರ್ತದೆ. ಆವಾಗ ಆಚಾರ್ಯ ಹೇಳುದು, ಮುಸ್ತ ಜಲದಂಬು ಭದ್ರಮುಷ್ಟಿಗಡ್ಡೆಯನ್ನು ಹಾಕಿ ಕಾಯಿಸಿ ಕುಡಿದು ಬಿಟ್ಟಿರಿ. ಲವಂಚದ ಬೇರು ಆಗ್ತದೆ, ಲವಂಚದ ಬೇರು ಉಷ್ಣ ಅಂದ್ರೆ ಬಿಸಿಲು ಹೆಚ್ಚಿರುವಂತ ಸಮಯದಲ್ಲಿ, ವೈಶಾಖ ಗ್ರೀಷ್ಮ ಅಂತ ಸಮಯದಲ್ಲಿ, ವರ್ಷಾ ಋತುವಿನಲ್ಲಿ ಮುಸ್ತ ಭದ್ರಮುಷ್ಟಿಗಡ್ಡೆ. ಈಗ ಲವಂಚದ ಬೇರಾಗಲಿ ಮುಸ್ತ ಭದ್ರಮುಷ್ಟಿಗಡ್ಡೆ ಆಗಲಿ ಅಥವಾ ಏಲಕ್ಕಿಯ ಒಂದು ಸಣ್ಣ ಮಣಿ ಆಗಿರ್ಲಿ ಅಥವಾ ಜೀರಿಗೆ ಕೊತ್ತಂಬರಿ ಅಂತಹ ಸಂಬಾರ ಜೀನಸುಗಳಾಗಿರ್ಲಿ, ಇವು ನಿಮ್ಮ ಅನುಕೂಲ ನಿಮ್ಮ ಆಹಾರ ಕ್ರಮದಲ್ಲಿ ನಿಮ್ಮ ದೇಹ ಪ್ರಕೃತಿಗೆ ಒಗ್ಗಿಕೊಳ್ಳುವಂತದ್ದು ಯಾವುದನ್ನು ಕೂಡ ನೀವು ಈ ನೀರು ಅಥವಾ ಅನ್ನದ ಜೊತೆ ಪರಿಮಳಿಸಬಹುದು. ಅದು ನಿಮ್ಮ ಯುಕ್ತಿ. ಈಗ ಜೀರಾ ರೈಸ್ನಲ್ಲಿ ಅನ್ನದೊಟ್ಟಿಗೆ ಜೀರಕ್ಕೆ ಬೇಸರಿಸ್ತದೆ, ಅಥವಾ ನಿಮ್ಮ ಹೊಟ್ಟೆ ತುಂಬಾ ವಾಯು ಉಬ್ಬರದೆಂದ್ರೆ ಜೀರಕ್ಕಿಯನ್ನು ನೀರಲ್ಲಿ ಕುದಿಸಿ ಬಿಟ್ಟು ಜೀರಿಗೆ ನೀರಾಗಿ ಬಿಡುತ್ತದೆ. ಅದು ನಿಮ್ಮ ದೇಹಕ್ಕೆ ಕೊಡುವಂತಹ ಆ ಸಂಬಾರ ಜೀನಸಿನಲ್ಲಿರುವ ಉತ್ತೇಜಕ ಪರಿಣಾಮದಿಂದ ನಿಮ್ಮ ಆರೋಗ್ಯದಲ್ಲಿ ಒಂದು ಗಮನಾರ್ಹ ವ್ಯತ್ಯಾಸ ಕಂಡು ಬರುತ್ತದೆ. ಡಾಕ್ಟರ್, ಈಗ ಇನ್ನೊಂದು ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಈಗ ಬೇರೆ ಬೇರೆ ಋತುಮಾನಕ್ಕೆ ಅನುಗುಣವಾಗಿ ನಮ್ಮ ಆಹಾರದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸವನ್ನು ಮಾಡಿಕೊಳ್ಳು ಹೋಗ್ತಾ ಇರ್ತೀವಿ. ಅದರಲ್ಲಿಯೂ ಕೂಡ ಈ ತಂಬುಳಿ ಎನ್ನುವಂತಹದ್ದು ಮತ್ತು ಬೇರೆ ಬೇರೆ ಕುಡಿಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ ತಂಬುಳಿ ಆಗ್ಬೋದು ಅಥವಾ ಚಟ್ನಿ ಆಗ್ಬೋದು, ಇವುಗಳ ಒಂದು ವಿಶೇಷತೆ ಏನು ಅಂತ ಅಂದ್ರೆ, ಇದು ಸರಳ ಸುಲಭವಾಗಿ ನಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳುವುದಕ್ಕಿರುವಂತಹ ಉಪಾಯಗಳು. ಬೇಸಿಕಲಿ ನಮ್ಮ ಬಾಲ್ಯದಿಂದಲೂ ಅಥವಾ ಈಗಿನ ಎಲ್ಲ ಈಗಿನವರಿಗೂ ಕೂಡ ನಾವು ತಲುಪಿಸಬೇಕಾದಂತಹ ಒಂದು ಆದರ್ಶ, ಸರಳವಾದಂತಹ ಚಿಂತನೆ, ಸುಲಭವಾದಂತಹ ಜೀವನ ಮಾರ್ಗಗಳು. ನಾವು ಸಂಕೀರ್ಣವಾಗಿ ಚಿಂತಿಸಿ ತುಂಬಾ ದುಬಾರಿಯಾದಂತಹ ಜೀವನ ಮಾರ್ಗಗಳನ್ನು ಅವಲಂಬಿಸಿಕೊಳ್ಳುವುದು ಇನ್ನೂ ಕೂಡ ಆಪತ್ತಿಗೆ ದಾರಿಯಾಗ್ತದೆ. ಈ ತಂಬುಳಿ ಅನ್ನೋದು ಇದು ಸರಳವಾದಂತಹ ಮತ್ತು ಸುಲಭವಾದಂತಹ ದಾರಿ. ಎರಡನೇದು, ಈ ಚಿಗುರಲೆಗಳು ಅಥವಾ ಇಂತಹ ಸಂಬಾರ ಜೀನಸುಗಳು ಇದು ಆರೋಗ್ಯದಲ್ಲಿ ಮಾಡುವಂತಹ ಒಂದು ಕರ ಮತ್ತು ಬಹಳ ಅಪ್ರತಿಮವಾಗಿರುತ್ತದೆ. ಈಗ ಅರಸಿನ ಅದ ಬಗ್ಗೆ ನಾನಿನ್ನು ಹೊಸದಾಗಿ ಹೇಳಬೇಕು ಅಂತಿಲ್ಲ. ಇವಾಗ ಅರ್ಬುದದಿಂದ ಹಿಡಿದು ಕಾಮನ್ ಇನ್ಫ್ಲೂಯೆನ್ಸಾದವರೆಗೆ ಅರಸಿನ ಮಾಡುವಂತಹ ಕರ ಮತ್ತು ಅದ್ಭುತ. ಇವನು ಚರಕಾಚಾರ್ಯ ಹೇಳ್ತಾರೆ, ಪ್ರಮೇಹೇತು ಹಾರಿದ್ರಂ ಮಧುಮೇಹದಲ್ಲಿ ಡ್ರಗ್ ಆಫ್ ಚಾಯ್ಸ್, ಅಗ್ರ ಸಂಗ್ರಹಣೀಯ ಡ್ರಗ್ ಅಂದ್ರೆ ಹರಿದ್ರ ಅರಸಿನ. ಈಗ ಅರಸಿನವನ್ನೇ ಬಳಸಿ ಮಾಡುವಂತಹ ಚಟ್ನಿ ತಂಬುಳಿ, ಅರಸಿನವನ್ನೇ ಬಳಸಿ ಮಾಡುವಂತಹ ಕಷಾಯಗಳು, ಅರಸಿನವಾದ ಹಾಲು ಕಷಾಯಗಳು. ಇವಾಗ ಕೋವಿಡ್ ಸಮಯದಲ್ಲಿ ನೀವು ಕುಡಿಯುವಂತಹ ಹಾಲಿಗೆ ಒಂದು 1/4 ಚಮಚ ಅರಸಿನ, 1/4 ಚಮಚ ಮೆಣಸು, ಒಂದು ಸ್ವಲ್ಪ ಪರಿಮಳಿಸುವುದಕ್ಕೆ ಏಲಕ್ಕಿಯೋ ಲವಂಗವೋ ಅದನ್ನು ಹಾಲು ಕಷಾಯ ಮಾಡಿ ಕುಡಿದು ನೋಡಿ. ಅದು ಮೌಲ್ಯವರ್ಧಿತ ಪೇಯ, ಆರೋಗ್ಯಕ್ಕೆ ಪೂರಕವಾದಂತಹ ಪೇಯ, ನಿಮ್ಮನ್ನು ಕಾಮನ್ ಇನ್ಫ್ಲೂಯೆನ್ಸಿಂದ ರಕ್ಷಿಸುವಂತಹ ಪೇಯ, ಜೊತೆಯಲ್ಲಿ ನಿಮ್ಮ ಮೇಧೋಜ್ಜೀರಕವನ್ನು ಉತ್ತೇಜಿಸುವಂತಹ ಪೇಯ. ಕಾಸು ಕೊಟ್ಟು ಯಾವುದೋ ಪಾನೀಯಗಳನ್ನು ಸಿದ್ಧ ಬಾಟಲಿನಲ್ಲಿ ಬಂದದ್ದನ್ನು ನಮಗೆ ಗೊತ್ತಿಲ್ಲದೆ ಯಾರು ತಯಾರಿಸಿದ್ದನ್ನು ಯಾವುದೋ ವಿಶ್ವಾಸದಿಂದ ಕುಡಿಯೋದ್ರ ಬದಲು ನಾವು ನಮ್ಮ ಮನೆಯಲ್ಲೇ ಮಾಡಿ ಕುಡಿಬಹುದು. ಎರಡನೇದು, ಈಗ ಡೆಂಗ್ಯೂ ಸಮಯದಲ್ಲಿ ಪ್ಲೇಟ್ಲೆಟ್ ಕುಸಿಯುತ್ತದೆ, ಅವಾಗ ಜೋರು ಪ್ರಚಾರ ಮಾಡ್ತಾ ಇದ್ರು ಎಲ್ಲರೂ ಕೂಡ, ಪಪ್ಪಾಯಿ ಎಲೆಯ ರಸ ಕುಡೀರಿ, ಪಪ್ಪಾಯಿ ಎಲೆಯ ರಸ ಕುಡೀರಿ ಅಂತ. ಎಷ್ಟೋ ಕಡೆ ಪಪ್ಪಾಯಿ ಮರದಲ್ಲಿ ಎಲೆಯೂ ಇಲ್ಲ, ಕೊನೆಗೆ ಪಪ್ಪಾಯಿ ಮರನೂ ಇಲ್ಲ ಅಂತ ಹೇಳುವ ದಿನ ಬಂದಿತ್ತು. ಡೆಂಗ್ಯೂ ನಮ್ಮ ದಕ್ಷಿಣ ಕನ್ನಡ ಕಾಸರಗೋಡಿಗೆ ಬಹಳ ಶಾಪದ ಹಾಗೆ ಒಕ್ಕರಿಸಿತ್ತು. ಆ ಸಮಯದಲ್ಲಿ ಈಗ ಪಪ್ಪಾಯಿನೇ ಬೇಕು ಅಂತ ಹಠ ಕಟ್ಬೇಡಿ, ಪಪ್ಪಾಯಿಯ ಬದಲಿಗೆ ಗ್ರೀನ್ ಕರಿಗಳು, ಗ್ರೀನ್ ಲೀವ್ಸ್, ಗ್ರೀನ್ ಚಟ್ನಿಗಳು ಯಾವುದನ್ನಾದ್ರೂ ಬಳಸಿ. ಇವನು ತುಳಸಿ ರಸ ಸಾಕು, ಅಥವಾ ಕ್ಯಾಸಿಯಟೋರ ನಾವು ಹೇಳಿದ ತಗತ್ತೆಯ ಚಟ್ನಿ ಖಂಡಿತವಾಗಿ ಅದು ಅದೇ ಗುಣ ಕೊಡಬಹುದು. ಅಥವಾ ಈಗ ಹಸಿರು ಪೇರಲೆ ಚಿಗುರಿನ ಚಟ್ನಿ, ನಮಗೆ ತಕ್ಷಣ ನಿಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತೂ ಟೋಟಲಿ ನಮ್ಮ ಆಹಾರ ಕ್ರಮದಲ್ಲಿ ಬಳಸುವಂತಹ ಹಸಿರು ರಸಗಳು, ಇವಾಗ ದೂರ್ವ ಗರಿಕೆಯ ರಸ ಅಥವಾ ಎಕ್ಸ್ಪೆಷಲಿ ಇವಾಗ ಕ್ಯಾಲ್ಸಿಯಂ ರಿಚ್ ಆಗಿದೆ ಮತ್ತು ಈಗ ವಿಟಮಿನ್ ಸೊಪ್ಪು ಅಂತ ಹೇಳುವಂತದ್ದು, ವಿಟಮಿನ್ ಇದು ಪೆರಳೆ ಚಿಗುರನ್ನು ಬಹಳ ಪ್ರಚಾರದಲ್ಲಿ ತಗೊಂಡು ಬಂದಿದ್ದಾರೆ. ಅಂತೂ ಕೇರಳ ಕಡೆಯಲ್ಲಿ ಈ ಕಟ್ಟನ್ ಚಹಾ ಅಂತ ಹೇಳಿ ಕರೀತಾರೆ, ಹಾಲಿಲ್ಲದ ಹಾಲಿ ಟೀ. ಹೌದು ಹೌದು. ಈ ಕಟ್ಟನ್ ಚಹಾ ಅಂದ್ರೆ ಚಹಾ ಹುಡಿಯ ಮಾರುಕಟ್ಟೆಯ ಭರಾಟೆಯಲ್ಲಿ ಚಹಾ ಹುಡಿಯಲ್ಲಿ ಕಂಡಬಟ್ಟೆ ಅಡಲ್ಟ್ರೇಷನ್, ಕಂಡಬಟ್ಟೆ ಕೃತ್ರಿಮತೆ ಬಂದದ್ದಕ್ಕೆ ಕೇರಳದಲ್ಲಿ ಇವಾಗ ಈ ಪೇರ ಚಹಾ ಅಂದ್ರೆ ಪೇರಳೆ ಚಿಗುರೆಲೆಯ ಚಹಾದ ಪ್ರಚಾರ ಇದೆ. ವಿದೇಶದಲ್ಲಿ ಈಗ ಇನ್ ಫ್ಯೂಷನ್ ಅಂತ ಮಾಡ್ತಾರೆ. ಫ್ಯೂಷನ್ ಅಂದ್ರೆ ಇದಲ್ಲ, ಸಂಗೀತ ಅಲ್ಲ, ಫ್ಯೂಷನ್ ಅಂದ್ರೆ ಈಗ ಒಳ್ಳೆ ಕೊತ ಕೊತ ಕೊದಿಯುವ ಬಿಸಿ ನೀರಿಗೆ ಕೆಲವು ಸೊಪ್ಪುಗಳನ್ನು, ಕೆಲವು ಹಣ್ಣಿನ ರಸಗಳನ್ನು ಅಥವಾ ಕೆಲವು ಹೂಗಳ ದಳಗಳನ್ನು ಹಾಕಿ ಪೇಯಗಳನ್ನು ಸಿದ್ಧಪಡಿಸಿ ಕೊಡ್ತಾರೆ. ಇವಾಗ ಒಂದು ಬೌಲ್ ನಲ್ಲಿ ತುಂಬಾ ಕೊತ ಕೊತ ಕೊದಿಯುವಂತಹ ನೀರಿದೆ ಅಂತ ಇಟ್ಟುಕೊಳ್ಳಿ, ಅದಕ್ಕೊಂದು 8-10 ಗುಲಾಬಿ ದಳವನ್ನು ಹಾಕಿ, ಗುಲಾಬಿ ಫ್ಯೂಷನ್, ಅಥವಾ ಜಾಸ್ಮಿನ್ ಜಾಜಿ ಮಲ್ಲಿಗೆಯನ್ನು ಹಾಕಿ ಅದು ಜಾಸ್ಮಿನ್ ಫ್ಯೂಷನ್. ಅಂದ್ರೆ ಈಗ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಈ ಜಾಸ್ಮಿನ್ ಫ್ಯೂಷನ್ ಅಥವಾ ಈ ಗುಲಾಬಿ ಫ್ಯೂಷನ್ ತುಂಬಾ ಪರಿಣಾಮಕಾರಿ ಅಂತ ಈಗ ವಿದೇಶದಲ್ಲಿ ತುಂಬಾ ಪ್ರಚಾರದಲ್ಲಿದೆ. ನನಗೆ ನಮ್ಮ ಕೇರಳಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಬಹಳ ಜನ ಇಂಟೆಸ್ಟೈನಲ್ ಕ್ಯಾನ್ಸರು, ಲಿವರ್ ಕ್ಯಾನ್ಸರು, ಆಮೇಲೆ ಈ ಕಟ್ಟನ್ ಚಾಯದ ಭರಾಟೆಯಲ್ಲಿ ಏನಾಗಿತ್ತು ಅಂದ್ರೆ ಈ ಕೃತ್ರಿಮ ಚಹಾ ಹುಡಿಯಿಂದಾಗಿ ಅದರ ಚಟದಿಂದ ಹೊರಬರಲಿಕ್ಕೆ ಆಗದೇ ಇದ್ದವರಿಗೆ ನಮ್ಮ ಇಲ್ಲಿನ ಕೇರಳದ ಪ್ರಕೃತಿ ಜೀವನ ಸಮಿತಿ ಅವರು ಪ್ರಚಾರ ಮಾಡ್ತಾ ಇದ್ದಿದ್ದು ಇದು ಪೇರಳೆ ಚಿಗುರಿನ ಚಹಾ. ಅದು ರಿಚ್ ಕ್ಯಾಲ್ಸಿಯಂ ಇದೆ, ನಿಮಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಗಿಂತಲೂ ಪೇರಳೆ ಚಿಗುರೆಲೆಯಲ್ಲಿ ಕ್ಯಾಲ್ಸಿಯಂನ ಪೂರಕ ಸತ್ವಗಳು ಹೆಚ್ಚಿದೆ. ಈ ಎಲ್ಲ ಜ್ಞಾನವನ್ನ ಅಂದ್ರೆ ವಿಶೇಷವಾಗಿ ಹಿತ್ತಿಲ ಗಿಡದಲ್ಲಿ ಇರಬೇಕಾದಂತಹ ಔಷಧಿಯ ಹಾಗೂ ಅಮೌಲ್ಯಯುತವಾದಂತಹ ಗಿಡಗಳ ಜ್ಞಾನವನ್ನ ನಮ್ಮ ಯುವಜನತೆಗೆ ಅಥವಾ ಮಕ್ಕಳಿಗೆ ತಿಳಿ ಹೇಳುವುದು, ಅವರಿಗೆ ಒಂದು ತರಬೇತಿ ನೀಡುವಂತಹದ್ದು, ಈ ಅದರ ಒಂದು ಅಗತ್ಯ ಏನು, ಹೇಗೆ ಮಾಡಬಹುದು ಅಂತ ಅಂದ್ರೆ ಇದು ನಮ್ಮ ಶಿಕ್ಷಣ ಕ್ರಮದಲ್ಲೇ ಇವುಗಳನ್ನು ಸೇರಿಸಬೇಕು. ನಾವಿಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಅಕ್ಕಪಕ್ಕದ ಕೆಲವು ಸ್ಕೂಲ್ನಲ್ಲಿ ಅದರ ಶಿಕ್ಷಕ ರಕ್ಷಾ ಸಂಘದವರು ಆಸಕ್ತಿಯನ್ನು ಪ್ರಕಟಿಸಿದ್ರೆ ಅಲ್ಲಿ ಆಯುಷ್ ಕ್ಲಬ್ ಅಂತ ಮಾಡಿ, ಇವಾಗ ಕೋವಿಡ್ ಕಾಲದಲ್ಲಿ ನಮಗೆ ಸಾಧ್ಯ ಆಗ್ಲಿಲ್ಲ, ಕಳೆದ ವರ್ಷ ಎಲ್ಲ ಕ್ಲಾಸ್ಗಳ ನಡುವೆ ತಿಂಗಳಿಗೊಮ್ಮೆಯ 3 ತಿಂಗಳಿಗೊಮ್ಮೆ ಈ ಆಯುಷ್ ಕ್ಲಬ್ನಲ್ಲಿ ಚಟುವಟಿಕೆಗಳನ್ನು ಮಾಡುವುದು, ಶಾಲಾ ವರಾಂಡದಲ್ಲಿ ಪಾಟ್ಗಳಲ್ಲಿ ಬೇರೆ ಬೇರೆ ಮೂಲಿಕೆಗಳನ್ನು ಬೆಳೆಸುವುದು ಮತ್ತು ದೇಶಿ ಖಾದ್ಯಗಳನ್ನು, ಆಹಾರ ಮೇಳಗಳನ್ನು ಸಂಘಟಿಸುವುದು, ಅವರಿಗೆ ವಿಶೇಷವಾದಂತಹ ಆಹಾರ ತಯಾರಿಯನ್ನು ಬೋಧಿಸುವುದು, ವಿಶೇಷವಾದಂತಹ ಗಿಡಮೂಲಿಕೆಗಳನ್ನು ಬೆಳೆಸುವುದನ್ನು ಪ್ರೋತ್ಸಾಹಿಸುವುದು, ಅವುಗಳ ಬಗ್ಗೆ ಅರಿವು ಸ್ಪರ್ಧೆ ಮತ್ತೆ ಹೊಸ ಸಂಶೋಧನೆ ಇಂಥದ್ದನ್ನು ಮಾಡಿ ಅಂದ್ರೆ ಇಲ್ಲಿ ICDS ಅವರ ಅಂಗನವಾಡಿ ಇಲಾಖೆಯವರು ಎಲ್ಲರೂ ಅದಕ್ಕೆ ಕೈ ಜೋಡಿಸ್ತಾ ಇದ್ರು. ಹಾಗೆ ಆಯುಷ್ ಕ್ಲಬ್ಬಿನ ಮೂಲಕ ನಾವು ಇದನ್ನು ಆಯುರ್ವೇದ, ಯೋಗ, ಆಮೇಲೆ ಇದು ಆಹಾರ ಕ್ರಮಗಳು ಇವುಗಳ ಬಗ್ಗೆ ಚರ್ಚೆಯನ್ನು ಹುಟ್ಟಾಕ್ತಿದ್ವಿ. ಇದರಲ್ಲಿ ನಮಗೆ ಬಹಳ ಗಮನಾರ್ಹವಾದ ಬೆಳವಣಿಗೆ ಅಂತ ಕಂಡಿತ್ತು. ಪುಟ್ಟ ಮಕ್ಕಳು, ಪುಟ್ಟ ಶಿಕ್ಷಕ ರಕ್ಷಕ ಸಂಘದಂದ್ರೆ ಈ ಮಕ್ಕಳ ಮನೆಯವರು ಕೂಡ ಪಾಲ್ಗೊಳ್ತಾ ಇದ್ರು. ಆದ ಕಾರಣ ವಂಶನಾಶ ಭೀಷಣಿಯಲ್ಲಿರುವ ಗಿಡಮೂಲಿಕೆಗಳನ್ನು ನಮಗೆ ಉಳಿಸುವುದಕ್ಕಾಯಿತು. ಎರಡನೇದು ವೈಯಕ್ತಿಕವಾಗಿ ನಮಗೂ ಕೂಡ ತುಂಬಾ ಹಿರಿಯರಿಂದ ತುಂಬಾ ಅನುಭವಗಳು ಲಭ್ಯವಾಯಿತು. ನಮ್ಮ ಆಲೋಚನೆಗಳನ್ನು, ನಮ್ಮ ಚಿಂತನೆಗಳನ್ನು ಅವರಿಗೆ ಕೈ ಬದಲಾಯಿಸುವುದಕ್ಕೂ ಸಾಧ್ಯ ಆಯಿತು. ಹಳೆಯ ಕ್ರಮದ ಆಹಾರ ಕ್ರಮಗಳು ಅದನ್ನೀಗ ಹೊಸ ಶೈಲಿಯಲ್ಲಿ ಹೇಗೆ ಮೈಗೂಡಿಸಿಕೊಳ್ಳಬಹುದು ಮತ್ತು ಸತ್ಯ ಹೇಳಬೇಕು ಅಂದ್ರೆ ಇವಾಗ ಮಕ್ಕಳಿಗೆ ಏನನ್ನು ತಿನ್ನಿಸಬಹುದು, ಮಕ್ಕಳಿಗೆ ಏನನ್ನು ಕೊಟ್ಟು ಏನನ್ನು ನಾವು ಪಡೆಯಬಹುದು. ಇವಾಗ ನೀವು ಹಣವನ್ನು ಯಾವ ಬ್ಯಾಂಕಲ್ಲಿ ಯಾವ ಹೂಡಿಕೆಯಲ್ಲಿಟ್ಟರೆ ಎಷ್ಟು ಇಂಟ್ರೆಸ್ಟ್ ಬರ್ತದೆ ಅಂತ ಲೆಕ್ಕ ಮಾಡುವ ಹಾಗೆ ನಾವು ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಯಾವುದನ್ನು ಬಿತ್ತಿ ಯಾವುದನ್ನು ಪಡೆಯಬಹುದು, ಈ ಚಿಂತನೆಯನ್ನು ನಮ್ಮ ಶಿಕ್ಷಣ ತಜ್ಞರು ಆಲೋಚಿಸಬೇಕಾಗಿದೆ. ಹೌದು. ನಮ್ಮ ಸಾಂಸ್ಕೃತಿಕವಾಗಿ ನಾವು ಎಕ್ಸ್ಪೆಷಲಿ ಆಹಾರ ವಿಹಾರಗಳ ಬಗ್ಗೆ ಮಕ್ಕಳಲ್ಲಿ ಹೊಸ ಚಿಂತನೆಗಳನ್ನು ಹುಟ್ಟು ಹಾಕರಿದ್ರೆ ಅವರು ಕೂಡ ಅವರ ಅರಿವಿಲ್ಲದೆ ಇವಾಗ ಪಿಜ್ಜದಂತಹ ಸಿದ್ಧ ಆಹಾರ ಅಥವಾ ನಾನು ಹೇಳಲಾಗದ ಹೇಳಬಾರದಂತಹ ಸುಮಾರು ಪೇಯಗಳಿದೆ, ಆ ಪೇಯಗಳ ದಾಸರಾಗ್ತಾರೆ. ಚಟಗಳು, ಹವ್ಯಾಸಗಳು, ಅದು ಏನೇನೋ ಆಗಿಬಿಡುತ್ತದೆ. ನಮ್ಮ ಕೈಗೆ ನಮ್ಮ ಮಕ್ಕಳು ಸಿಕ್ಕದೆ ಅವರು ಯಾವುದೋ ಚಟಗಳ ದಾಸರಾಗಿಬಿಡ್ತಾರೆ. ಅಂದ್ರೆ ಮಗುವೊಂದು ಕಲಿತರೆ ಇಡೀ ಕುಟುಂಬಕ್ಕೆ ಒಂದು ಮಾರ್ಗದರ್ಶನ ನೀಡಿದ ಹಾಗೆ ಆಗ್ತದೆ ಅಂತ ಹೇಳಿ. ಖಂಡಿತ ಖಂಡಿತವಾಗಿ, ಎಸ್ಪೆಷಲಿ ಮಕ್ಕಳಲ್ಲಿ ನಿಮ್ಮ ನೀವು ಈ ಚಿಂತನೆಯನ್ನು ಬಿತ್ತಿದ್ರೆ ಅವರು ನಿಮಗೆ ಗೈಡ್ ಲೈನ್ ಮಾಡುವಷ್ಟು ನಿಮಗಿಂತಲೂ ಪೊಗದಸ್ತಾಗಿ ಆಲೋಚಿಸ್ತಾರೆ. ಖಂಡಿತ. ಎಸ್ಪೆಷಲಿ ಈಗಿನ ಮಕ್ಕಳಂತೂ ಈ ಎಲೆಕ್ಟ್ರಾನಿಕ್ ತಂತ್ರಜ್ಞಾನದಲ್ಲಿ ನಮಗಿಂತ ಹೆಚ್ಚು ಮುಂದಿದ್ದಾರೆ. ಒಂದೆರಡು ಸ್ಕೂಲ್ ನಲ್ಲಿ ನಾನು ಇಂತಹ ಕೇವಲ ಲಘುವಾಗಿ ಬಹಳ ಹಾಸ್ಯದಿಂದ ಒಂದು 4-5 ಮಾತುಗಳನ್ನು ಹೇಳಿ ಬಂದಿದ್ದೆ. 3 ತಿಂಗಳ ನಂತರ ಅವರಲ್ಲಿ ಒಂದು ಆಹಾರ ಮೇಳವನ್ನು ಸಂಘಟಿಸಿದ್ರು, ನಾನೇ ಬೆರಗಾಗಿ ಹೋಗಿದ್ದೆ. ನಾನೇ ವೈಯಕ್ತಿಕವಾಗಿ ಅಂದ್ರೆ ನನ್ನ ಬಾಲ್ಯದಲ್ಲಿ ನಾನು ಮಾಡಲಾರದಂತಹ ಸಾಧನೆಯನ್ನು ಆ ಮಕ್ಕಳು ಮಾಡಿ ತೋರಿಸಿದ್ರು. ಎಸ್ಪೆಷಲಿ ನನಗೆ ಬಹಳ ಅದ್ಭುತ ಅಂದ್ಕೊಂಡಿದ್ದು, ನಮ್ಮಲ್ಲಿ ಇವಾಗ ಎಷ್ಟೋ ನಾಗರಿಕ ಇವರು ಹಲಸಿನ ಬೇಳೆಯನ್ನು ಎಸೆದು ಬರ್ತಿದ್ರು, ಹಲಸಿನ ಹಣ್ಣು ತಿಂದು, ಹಲಸು ಒಂದು ಆಹಾರವೇ ಅಲ್ಲ ಅಂತ ಹೇಳುವ ಅಭಿಪ್ರಾಯ ಇತ್ತು. ಬಟ್ ಇವಾಗ ಇಲ್ಲಿ ದಕ್ಷಿಣ ಕನ್ನಡ ಕಾಸರಗೋಡಿನಲ್ಲಿ ಹಲಸು ಬಹಳ, ಅದರಲ್ಲಿ ಒಬ್ಬ ಹುಡುಗ ಅಂತೂ ಹಲಸಿನ ಬೇಳೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಅಂದ್ರೆ ದೇಹದ ಕ್ಷಮತೆಯನ್ನು, ದೇಹದ ಎಂಡೋಕ್ರೈನ್ ಸಿಸ್ಟಮ್ ಅನ್ನು ಹೇಗೆ ಕಾಪಿಟ್ಟುಕೊಳ್ಳುತ್ತದೆ, ಈ ಹಲಸಿನ ಬೇಳೆಯ ಚೂರ್ಣ, ಹಲಸಿನ ಬೇಳೆಯ ಲಡ್ಡು, ಹಲಸಿನ ಬೇಳೆಯ ಹೋಳಿಗೆ ಅವ ಅದ್ಭುತವಾಗಿ ತೋರಿಸಿದ್ದ ಆಹಾರ ಮೇಳದಲ್ಲಿ. ನನಗೆ ಅನಿಸೋದು ಆ ಖಾದ್ಯ ವೈವಿಧ್ಯದ ಬಗ್ಗೆ ಅವ ಮನೆಯವರ ಸಹಾಯ ಕೊಂಡಿರ್ಬೋದು, ಬಟ್ ಅವನ ಆಲೋಚನಾ ಕ್ರಮ ಅದರ ಅಂತ ಆ ಜೀವನದಲ್ಲಿ ಹಲಸಿನ ಬೇಳೆಯ ಅನಿವಾರ್ಯತೆಯನ್ನು ನಮ್ಮ ತೋರಿಸಿದ ಶೈಲಿ ನನಗೆ ಅದ್ಭುತವಾಗಿ ಕಂಡಿದೆ. ಬಹಳ ಸಂತೋಷ ಡಾಕ್ಟರ್ ಗಣೇಶ್ ಕುಮಾರ್ ಅವರೇ. ನಮ್ಮ ಆಹಾರ, ನಮ್ಮ ಔಷಧ ಇದೆರಡನ್ನೂ ಕೂಡ ಸಮತೋಲನವಾಗಿ ಮಾಡಿಕೊಂಡು ನಮ್ಮ ಜೀವನ ಕ್ರಮವನ್ನು ಹೇಗೆ ನಾವು ರೂಪಿಸಿಕೊಳ್ಳಬೇಕು, ನಮ್ಮ ಹಿತ್ತಲ ಗಿಡದ ಮದ್ದಾಗಿ ಹೇಗೆ ನಾವು ಬಳಕೆ ಮಾಡಬಹುದು, ಈ ಎಲ್ಲ ವಿಚಾರದ ಬಗ್ಗೆ ನಿಮ್ಮ ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಸಂತೋಷ, ತುಂಬಾ ನನಗೂ ಈ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತು ಈ ನೆಪದಲ್ಲಿ ನಾನು ಕೂಡ ಒಂದು ಧ್ವನಿಯಾಗುವುದಕ್ಕೆ, ನಮ್ಮ ಈ ಸಾಂಸ್ಕೃತಿಕ ರಾಯಭಾರಿ ಅಂತ ಅನಿಸಿಕೊಳ್ಳುವ ದೊಡ್ಡ ಮಾತಲ್ಲದಿದ್ರು ಒಂದು ಅಳಿಲ ಸೇವೆಯಾದ ಒಂದು ಸುಂದರ ಕ್ಷಣಕ್ಕೆ ನಾನು ಕೂಡ ನಿಮಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ಆಹಾರವೇ ಔಷಧ, ಈ ವಿಷಯದ ಕುರಿತು ಮಂಜೇಶ್ವರ ಕೂಡೂರು ಪೈವಳಿಕೆಯ ಡಾಕ್ಟರ್ ಗಣೇಶ್ ಕುಮಾರ್ ಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 55,500 ರೂಪಾಯಿ, ಹೊಸ ಅಡಿಕೆ 37,500 ರಿಂದ 45,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 20,000 ರಿಂದ 26,000 ರೂಪಾಯಿ, ಸ್ಥಳೀಯ ಮಿಲಿಂಗಿನ ಕೊಬ್ಬರಿ ಕ್ವಿಂಟಾಲಿಗೆ 6,400 ರಿಂದ 9,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 16,000 ರಿಂದ 20,000 ರೂಪಾಯಿ, ಎರಡನೇ ವರ್ಗದ್ದು 1,000ಕ್ಕೆ 12,000 ರಿಂದ 15,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,850 ರಿಂದ 2,950 ರೂಪಾಯಿ, ಕಟ್ ಸಾಂಬಾರ್ 2,950 ರಿಂದ 3,050 ರೂಪಾಯಿ, ಐಆರ್ಎಟ್ 2,900 ರಿಂದ 3,000 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,750 ರಿಂದ 1,950 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,300 ರಿಂದ 4,400 ರೂಪಾಯಿ, ಕೆಂಪು ಬೆಲ್ಲ 4,000 ರಿಂದ 4,100 ರೂಪಾಯಿ, ಕಪ್ಪು ಬೆಲ್ಲ 4,100 ರಿಂದ 4,500 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 28,000 ರಿಂದ 33,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 38,000 ರಿಂದ 49,000 ರೂಪಾಯಿ, ಕಚ್ಚಾ ಗೇರು ಬೀಜ ಕ್ವಿಂಟಾಲ್ಗೆ 8,000 ರಿಂದ 11,000 ರೂಪಾಯಿ, ಮೈಸೂರು ಬಾಳೆ 2,000 ರಿಂದ 2,800 ರೂಪಾಯಿ, ಕದಳಿ 3,000 ರಿಂದ 3,500 ರೂಪಾಯಿ, ಗಾಳಿ 2,800 ರಿಂದ 3,400 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 3,000 ರಿಂದ 3,800 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಅಣಬೆ ಕೃಷಿಯ ಕುರಿತು ಸಿಪಿಸಿಆರ್ಐ ಕಾಸರಗೋಡು ಇಲ್ಲಿನ ತರಬೇತುದಾರರಾದ ಕೆ ಪಾಂಡುರಂಗ ಅವರೊಂದಿಗಿನ ಸಂದರ್ಶನವಿದೆ. ನಂತರ ಕೃಷಿ ಮಾಹಿತಿ ಕೇಳುವಿರಿ. ಈಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕನಕದಾಸರ ಭಕ್ತಿ ರಚನೆಯೊಂದನ್ನು ಕೇಳೋಣ. ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು.